ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಐಸಿ ಧುವಾಧಾರ ಶುರುವಾತ್ ಅಗರ್ ಮಿಲ್ ಜಾಯ್ ತೋ ಲಗ್ಭಗ್ ದಸ. ಆಕಾಶವಾಣಿ ಚಿತ್ರದುರ್ಗ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 ಡೇಸ್ ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 ಡೇಸ್ ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 ಡೇಸ್ ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. 102.6 ಮೆಗಾಹೆಡ್ಸ್ಗಳಲ್ಲಿ ಕ್ರಿಕೆಟ್ನ ವೀಕ್ಷಕ ವಿವರಣೆ ಮುಂದುವರಿಯಲಿದೆ. ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ ಹಾಗೂ ಇಂಟರ್ನೆಟ್ ಲೈವ್ ಸ್ಟ್ರೀಮ್ನಲ್ಲಿ ಕೇಳಬಹುದಾಗಿದೆ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೇಕೆ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಗೋಸಿಕೆರೆ ಗ್ರಾಮದ ಕೃಷಿಕ ಹೆಚ್ ಎಂಜೇರಪ್ಪ ಅವರೊಂದಿಗೆ ಸಂದರ್ಶನ, ನಂತರ ಪಾರ್ಥೇನಿಯಂ ಸಮಗ್ರ ಕಳೆ ನಿರ್ವಹಣೆ ಕುರಿತು ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ ಅವರೊಂದಿಗಿನ ಸಂದರ್ಶನವನ್ನ ಕೇಳುವಿರಿ. ಆರಂಭದಲ್ಲಿ ಕೇಳಿ ಮೇಕೆ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಗೋಸಿಕೆರೆ ಗ್ರಾಮದ ಕೃಷಿಕ ಹೆಚ್ ಎಂಜೇರಪ್ಪ ಅವರೊಂದಿಗಿನ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಗೋಸಿಕೆರೆ ಗ್ರಾಮದ ಕೃಷಿಕರಾದ ಎಂಜೇರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮೇಕೆ ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಎಂಜೇರಪ್ಪ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಎಂಜೇರಪ್ಪ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಒಂದು 10 ವರ್ಷದಿಂದ ಮಾಡ್ತಾ ಇದ್ವಿ ಸರ್. ಯಾಕೆ ಈ ಕೃಷಿ ಬದುಕಿಗೆ ಬರ್ಬೇಕು ಅನ್ನಿಸ್ತು? SLC ಓದಿದ್ವಿ, SLC ಫೇಲ್ ಆಯಿತು. ಮುಂದೆ ಓದಕ್ಕೆ ನಮ್ಮ ತಂದೆ ತಾಯಿಗೆ ಕಷ್ಟ ಅನ್ನಿಸ್ತು. ಅವ್ರಿಗೂ ವಯಸ್ಸಾಗ್ತಾ ಬಂತು. ನಮ್ಮ ಕೈಲಾದ ಸಹಾಯ ನಾವು ಮಾಡಬೇಕು. ನಮ್ಮ ತಂದೆ ರೂಢಿಸಿದ ನಮ್ಮ ಜಮೀನನ್ನು ನಾವು ಎಲ್ಲ ಕೆಲವು ರೈತರೆಲ್ಲ ಬೆಂಗಳೂರಿಗೆ ಹೋಗಾರ ಇದ್ದಾರೆ ಹುಡುಗರೆಲ್ಲ. ನಮ್ಮ ಹೊಲದಲ್ಲಿ ನಾವು ದುಡಿದು ನಾವು ಒಬ್ರು ಕೈ ಕೆಳಗೆ ಇರಬಾರ್ದು ಅಂತೇಳಿ ನಮ್ಮ ಸ್ವಂತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ವಿ ಸರ್. ಈ ಕೃಷಿ ಬದುಕು ಕಷ್ಟ ಅಂತೀರಾ? ಕಷ್ಟ ಇದೆ ಸರ್. ಮಳೆ ಬಂದ್ರೆ ಏನು ಕಷ್ಟ ಏನಿಲ್ಲ ಸರ್. ಮಳೆ ಬರ್ದಿದ್ರೆ ಕಷ್ಟನೇ ನಮ್ಮ ರೈತರಿಗೆ, ಎಲ್ಲರಿಗೂ ಕಷ್ಟನೇ ಸರ್. ಜಮೀನು ಎಷ್ಟು ಎಕರೆ ಇದೆ? ನಮ್ದೊಂದು 3.5 ಎಕರೆ ಬರುತ್ತೆ ಸರ್. ನೀರಾವರಿನ ಬೆದ್ಲು ಜಮೀನು? ನಮ್ದು ಬೆದ್ಲು ಸರ್. ಬೆದ್ಲು. ಏನೇನು ಬೆಳಿತೀರಿ ಬೆದ್ಲಲ್ಲಿ? ಕಡಲೆಕಾಯಿ ಹಾಕ್ತಿವಿ ಸರ್. ಬಿಟ್ಟರೆ ಅಕ್ಕಡಿ ಸೆಂಟ್ರಿನಾಗೆ ತೊಗರಿ ಹಾಕ್ತಿವಿ, ಅಳಸಂದಿ ಹಾಕ್ತಿವಿ, ಹೆಸರು ತೆಲಮರಿಗೆ ಎಲ್ಲ ಉಳ್ಳಿ ಹಾಕ್ತಿವಿ ಸರ್. ಈಗ ಪ್ರತಿ ವರ್ಷ ಶೇಂಗಾನೇ ಬೆಳಿತಾರೆ ಅಥವಾ ಏನಾದ್ರು ಬೆಳೆ ಪರಿವರ್ತನೆ ಮಾಡ್ತಾರೆ? ಒಂದು ವರ್ಷ ಹತ್ತಿ ಹಾಕೋದು, ಒಂದು ವರ್ಷ ಸಜ್ಜೆ ಹಾಕೋದು, ಒಂದು ವರ್ಷ ತೊಗರಿ ಹಾಕೋದು, ಒಂದು ವರ್ಷ ಜವಳ ಹಾಕೋದು, ಈ ಥರ ಏನಾದ್ರು ಬೆಳೆ ಪರಿವರ್ತನೆ ಮಾಡ್ತಾರೆ ಪ್ರತಿ ವರ್ಷ ಶೇಂಗಾ? ಇಲ್ಲ ಸರ್, ನಮ್ಮ ನೆಲಕ್ಕೆ ಅವಾಗುಣಕ್ಕೆ ಒಂದು ಕ್ಯಾಮ್ ಅಲ್ಲ. ನಮ್ದು ಕೆಂಗಲು ಜಾಸ್ತಿ ಬರುತ್ತೆ. ಮಳೆ ಬಂದ್ರೆ ಪೂರ್ತಿ ಕಡಲೆಕಾಯಿ ಭಾಳ ಚೆನ್ನಾಗುತ್ತೆ ಸರ್. ಇಲ್ಲಾಂದ್ರೆ ಯಾವ ಫಸಲಿಗೂ ತಡೆಯಲ್ಲ. ಒತ್ತಿ ಹಾಕಕ್ಕೆ ನೆಲ 8 ದಿನ ಮಳೆ ಇಲ್ಲಾಂದ್ರೂ ತಟ್ಕಾಮಲ್ಲ, ಫುಲ್ ಬಾಡಿ ಒಣಗೋಗುತ್ತೆ. ನಮ್ಮ ಅದರಿಂದ ಕಡಲೆಕಾಯಿ, ತೊಗರಿ, ಅಳಸಂದಿ, ಹೆಸರು, ಉಳ್ಳಿ ಇವು ಬಿಟ್ಟರೆ ಇನ್ನೇನು ಬೆಳೆಯಕ್ಕೆ ಬರಲ್ಲ ಸರ್. ನಮ್ಮ ಭೂಮಿಯಲ್ಲಿ ಮಾತ್ರ ಇಳುವರಿ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಸರ್? ಈ ವರ್ಷ ಚೆನ್ನಾಗಿಲ್ಲ ಪರವಿಲ್ಲ ಸರ್, ಚೆನ್ನಾಗಿ ಮಳೆ ಬಂತು, ನಮಗೂ ಆಗಿದೆ ಸರ್. ನೆಲ ಯಾರು ತಾಕತ್ತು ಗೊಬ್ಬರ ಕಳೆ ಹುಲ್ಲು ಏನು ಇಲ್ದಂಗೆ ಕಿತ್ಕೊಂಡ್ರೆ ಒಳ್ಳೆ ಇಳುವರಿ ಬರುತ್ತೆ ಸರ್, ಒಟ್ಟು ಅವ್ರವ್ರು ಮಾಡೋ ರೀತಿಯಲ್ಲಿ ಹೋಗುತ್ತೆ ಸರ್. ನಾವೆಷ್ಟು ಆಸಕ್ತಿಯಿಂದ ಶ್ರದ್ಧೆಯಿಂದ ಫಲವತ್ತತೆ ಮಾಡಿ ಕೆಲವರು ಗೊಬ್ಬರನೇ ಹಾಕದಂತ ಇದು ಮಾಡ್ತಾರೆ, ಕೆಲವರು ಏ ಕಳೆ ತೆಗೆದಿನಿ ಬಿಡು ಅಂತ ಇದು ಮಾಡ್ತಾರೆ, ಯಾರು ಹುಲ್ಲು ಯಾರು ಧಾನ್ಯರು ಕುರಿಯರು ಕಿತ್ಕೊಂಡು ಹೋಗ್ತಾ ಅಂತ ಅಸಾಧ್ಯ ಮಾಡ್ತಾರೆ, ಕೆಲವರು ಸುಮ್ಮನೆ ಏನೋ ಒಂದು ನೆಗ್ಲೆಟು, ಏ ಪ್ರತಿ ವರ್ಷ ಹಾಕಿದ್ವಿ ಲಾಸ್ ಆಯ್ತು, ಈ 3 ವರ್ಷ ಮಳೆನೇ ಇಲ್ಲ, 4 ವರ್ಷದಿಂದ ನಮ್ಮ ಚಿತ್ರದುರ್ಗದ ಡಿಸ್ಟಿಕ್ ಬರಗಾಲ ಸೀಮಿತ ಅಂತ ಘೋಷಣೆನೆ ಕೊಟ್ಟಿತ್ತು. ಕೆಲವು ಗೋಶಾಲೆ ಇದು ಮಾಡಿ ದನಕರುಗಳಿಗೆ ಮೇವಿನ ಆಹಾರ ಎಲ್ಲ ಕೊಟ್ಟರು, ಸುಮಾರು ಕಷ್ಟ ಇತ್ತು ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕೇ ಬರಗಾಲ ಸರ್. ಒಂದು ಚೀಲ ನೀವು ಶೇಂಗಾ ಬಿತ್ತಿ ಕಟಾವು ಮಾಡೋಷ್ಟೊತ್ತಿಗೆಲ್ಲ ಎಷ್ಟು ಖರ್ಚು ಬರುತ್ತೆ? ಬರುತ್ತೆ ಸರ್, ಒಂದು 30,000 ರೂಪಾಯಿವರೆಗೂ ಖರ್ಚು ಬರುತ್ತೆ ಸರ್. ಪ್ರತಿಯೊಂದು ಎಕರೆ ಎತ್ತು ನಮ್ಮವಾದ್ರೆ ಉಳಿಯುತ್ತೆ, ಟ್ಯಾಕ್ಟ್ರಿ ಬೇಸಾಯ ನಮ್ಮದು, ನಮ್ಮ ಮನೆಯದು ಹೇಳ್ತೀನಿ. ಕೂಲಿಯರೆಲ್ಲ ನಾವೇ ಮಾಡೋಕ್ಕಾಗಲ್ಲ, ಕೂಲಿಯರ್ನ ಕರ್ಕೊಂಬಲೇಬೇಕು. ಇವತ್ತು ಎಡೆಬಡೆಯರಿಗೆ 250 ರೂಪಾಯಿಂದ 300 ರೂಪಾಯಿ ಗಂಡಳಿ ಕೂಲಿ ಐತೆ ಸರ್. ಹೆಣ್ಮಕ್ಳಿಗೆ ಬಿತ್ತಕ್ಕೆ ಬಂದರೆ 150 ರೂಪಾಯಿ ಕೂಲಿ ಸರ್. ನೆಕ್ಸ್ಟ್ ಕಳೆ ತೆಗೆಬೇಕಂದ್ರೆ 150 ರೂಪಾಯಿ ಮಿನಿಮಮ್ ಸರ್, ಫಿಕ್ಸೆಡ್ ನಮ್ಮ ಊರಿನ ರೈತರು ಕೂಲಿದು ಕೊಡಲೇಬೇಕು. ಇವಾಗ ಒಂದು ದಿನಕ್ಕೆ ಬಂದ್ರೆ ಅಂದರೆ ಬೆಳಿಗ್ಗೆ ಬರೋದು ನಮ್ಮ ಟೈಮಿಂಗ್ಸು 10:30 ಸರ್ ಹೊಲ್ದಕ್ಕೆ, ನಮ್ಮ ದೂರ ಹೊಲಗಳು, ಅವ್ರು ಹೋಗೋದು 5 ಗಂಟೆಗೆ ಹೋಗೇ ಬಿಡ್ತಾರೆ. ನಾವಿನ್ನೇನು ಆ ಸಾಯಂಕಾಲ ತಕ್ಕಂತ ತೆಗಿಲೇಬೇಕಂತ ಒತ್ತಡ ಮಾಡಿದ್ರೆ ತಿರು ನಾಳೆ ಬರೋದಿಲ್ಲ ಸರ್. ಒಂದು ಚೀಲ ಬೀಜಕ್ಕೆ 30,000 ವರೆಗೆ ಖರ್ಚು ಬರುತ್ತೆ ಅಂತಂದ್ರೆ ಈ ವರ್ಷದಂಗೆ ಚೆನ್ನಾಗಿ ಮಳೆ ನಡೆಸಿದ್ರೆ ನಿಮ್ಮ ಖರ್ಚೆಲ್ಲ ತೆಗೆದು ಎಷ್ಟು ಉಳಿತಾಯ ಆಗುತ್ತೆ? ಆಗತ್ತೆ ಸರ್, ಈ ವರ್ಷ ಹಂಗೆ ಖರ್ಚು ಎಲ್ಲ ತೆಗೆದ್ರು ಒಂದು 20-25,000 ರೂಪಾಯಿ ಉಳಿತಾಯ ಆಗುತ್ತೆ ಒಂದು ಚೀಲ ಬೀಜಕ್ಕೆ. ನಮ್ದು ಲಾಭದಾಯಕ ಹೇಳ್ಬೇಕಂದ್ರೆ ಮಳೆ ಚೆನ್ನಾಗಿ ಬಂದ್ರೆ ಮಾತ್ರ. ಮತ್ತೆ ಈ ಒಟ್ಟಿರೋದ್ನೆಲ್ಲ ಏನ್ ಮಾಡ್ತಾರೆ? ಮೇಕೆ ಇದಾವೆ ಸರ್ ನಮ್ಮವು, 5 ಮೇಕೆ ನಾವು ತಗೊಂಡಿದ್ವಿ, ಮೇಕೆ ಸಾಕಾಣಿಕೆ ಮಾಡಿದ್ವಿ. ಮೇಕೆ ಒಂದೊಂದು ಮೇಕೆಯಿಂದ 2 ವರ್ಷಕ್ಕೆ 4 ಮರಿ ಆಗ್ತಾವೆ ಸರ್. ಅವು ರೋಗ ರುಜಿನ ಎಲ್ಲ ತಡೆಗಟ್ಕೊಂಡು ಮರಿನ ಎಲ್ಲ ಬಿದಿರು ತಡಿಕೆ ಮಾಡ್ಕೊಂಡು ಸಪ್ರೇಟ್ ಮೇಯಿಸಿದ್ರೆ ಮೆಕ್ಕೆಜೋಳ ಹಾಕೊಂಡ್ರೆ 3 ತಿಂಗಳಿಗೆ 1,000 ರೂಪಾಯಿ ಒಂದು ಮರಿ ವ್ಯಾಪಾರ ಮಾಡ್ಬೋದು ಸರ್. ಎಷ್ಟು ವರ್ಷದಿಂದ ಅಲ್ಲೇ ಮೇಕೆ ಸಾಕಾಣಿಕೆ ಮಾಡ್ತಾರೆ? ಈಗ 5 ವರ್ಷ ಇದ್ದೆ ಸರ್. ಯಾಕೆ ಮೇಕೆ ಸಾಕಾಣಿಕೆ ಮಾಡ್ಬೇಕಂತ ಆಸಕ್ತಿ ಬಂತು? ನಮಗೆ ಕಡಲೆಕಾಯಿ ಬೆದ್ಲು ಸರ್, ಇನ್ನೇನು ಬೇರೆ ಕೆಲಸ ಇಲ್ಲ. ಸುಮ್ಮನೆ ಒಬ್ಬನಿಗೆ ರೈತರಿಗೆ ಕೂಲಿ ಹೋದ್ರೆ ನಮಗೆ ಮೈನವು ಸರ್. ಅದರಿಂದ ನಮ್ಮ ಮನೆಯಲ್ಲೇ ನಾವೇ ದುಡಿಮೆ ಮಾಡ್ಕೋದ ಸರ್, ಒಟ್ಟು ನಮ್ಮ ಮೇಕೆಗೆ ಉಪಯೋಗ ಆಗುತ್ತೆ. ಅದರಿಂದ ನಾವೇ ಮೇಯಿಸ್ಕೊಂಡ್ರೆ ಒಳ್ಳೆ ದುಡಿಮೆ ಆಗುತ್ತೆ, ಅದು ಒಂದು ಲಾಭದಾಯಕ ಸರ್ ಮೇಕೆ ಇದ್ದನು. ಈಗ ಸಾಕಷ್ಟು ಉಪಕಸಬುಗಳಿದಾವೆ, ಹೈನುಗಾರಿಕೆ ಮಾಡಬಹುದು, ಕುರಿ ಸಾಕಾಣಿಕೆ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬಹುದು, ಮೊಲ ಸಾಕಾಣಿಕೆ ಮಾಡಬಹುದು. ಅಂತದ್ರಲ್ಲಿ ನೀವು ಮೇಕೆನೇ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಮೇಕೆ ಸಾಕಾಣಿಕೆ ತುಂಬಾ ಒಳ್ಳೆ ಸರ್, ಗೊಬ್ಬರ ಆಗುತ್ತೆ ಹೊಲಕ್ಕೆ. ನೆಕ್ಸ್ಟ್ ನಮಗೆ ಹಬ್ಬಗಳಿಗೆ ಮಟನ್ ಬೇಕಂದ್ರೆ ನಮ್ಮ ನೆಂಟರಿಗೂ ಒಂದೊಂದು ಮೇಕೆ ಓತುಗಳು ನಾವು ಊಟ ಮಾಡಬಹುದು. ತಿರ್ಗಾ ಓತುಗಳು ಮಾರಿಯಮ್ ಟೈಮ್ನಾಗ ಮಾರಿದ್ರೆ 10-15,000 ರೂಪಾಯಿ ದುಡ್ಡು ಮಾಡಬಹುದು ಸರ್. ಬಕ್ರಿ ಹಬ್ಬ, ನಮ್ಮ ಮಾರಿಯಮ್ನ ಹಬ್ಬಗಳು, ಕೆಲವು ಹಬ್ಬಗಳೆಲ್ಲ ಸಂಕ್ರಾಂತಿ ಯುಗಾದಿ ಪ್ರತಿಯೊಂದಕ್ಕೂ ಮಟನ್ ಪೂರ್ತಿ ಬೇಡಿಕೆ ಸರ್. ಯಾವನ್ನು ಎನಿ ಟೈಮ್ ಇಂಥ ದಿವಸ ಇಲ್ಲ ಅಂಬಂಗಿಲ್ಲ, ಟೌನ್ನಾಗಲ್ಲ, ಮಂಗಳವಾರ ಶುಕ್ರವಾರ ಭಾನುವಾರ ಯಾವಾಗ ಮಟನ್ ಓಡ್ತಲೇ ಇರುತ್ತೆ. ಮರಿ ಮಾಡಿದ್ರೆ ಮರಿ 5 ರೂಪಾಯಿ ಕೆಜಿ ಓಡುತ್ತೆ ಸರ್, ಬೆಂಗಳೂರಿಗೆ ತಗೊಂಡೋಗ್ತಾರೆ ಎಲ್ಲ. ಒಳ್ಳೆ ಲಾಭದಾಯಕ ಮರಿ. ನಾವು 3 ತಿಂಗಳ ಎಸ ಮೊನ್ನೆ ಒಂದು 30,000 ರೂಪಾಯಿ ದುಡ್ಡು ಬಂತು 10 ಮರಿ ಕೊಟ್ಟೆ. 3 ತಿಂಗಳು ಸರ್ ಸೆಡೆ ತಗೊಂಡ್ಬಿಟ್ಟು ನೈಟ್ ಎಲ್ಲ ಮೇಯಿಸಿದೆ, ಮೆಕ್ಕೆಜೋಳ ಹಾಕೊಂಡೆ, ಮರಿ ಬಹಳ ಗಟ್ಟಿ ಬಂದು ಒಳ್ಳೆ ಓತ್ ಮರಿ, ಒಳ್ಳೆ ಇಳುವರಿ ಚೆನ್ನಾಗ್ ಬಂತು. ಮಾರ್ಕೊಂಡು 3 ಮರಿ ಹಾಕಿದ್ವು, 8 ಮರಿ ಇಟ್ಕೊಂಡಿನಿ, ಎಲ್ಲ ಗಂಡು ಮಲ್ಲ ಕೊಟ್ಟಿದ್ದೀನಿ ಸರ್. ಮೇಕೆ ಸಾಕಾಣಿಕೆ ಅಂದ್ರೆ ಕುರಿ ಅಂದ್ರೆ ಒಂದು ಬರುತ್ತೆ ಸರ್ ಮರಿ ವರ್ಷಕ್ಕೆ, ಅದು ಒಂದು ಇದ್ರು ಇರ್ಬೋದು ಅಥವಾ ಯಾರು ಕುರಿ ಜಾಡಿಗೆ ಅಥವಾ ಕಾಯಿಲೆ ಬಂದ್ರೆ ಆತನ ಪೀಪರ್ ಆದಿದ್ರೆ ಮರಿ ಹಾಕೊಂಡ್ರು ಹೋಗುತ್ತೆ. ಜನವರಿ ತಿರು ಜನವರಿಗೆಲ್ಲ ಅದು ಮರಿ ಹಾಕ್ಬೇಕಂದ್ರೆ ಮೇಕೆ ಹೆಂಗಲ್ಲ ಸರ್, ವರ್ಷಕ್ಕೆ ಒಂದು ತಡಿಗೆ ದೊಡ್ಡ ಮೇಕೆ ಸುಖವಾಗಿ ನೋಡ್ಕೊಂಡ್ರೆ 3 ಮರಿ ಹಾಕುತ್ತೆ, ವರ್ಷಕ್ಕೆ 6 ಮರಿ ಆಗುತ್ತೆ ಸರ್. ಅದರಿಂದ ಮೇಕೆ ಸಾಕಾಣಿಕೆ ಲಾಭದಾಯಕ. ಆದ್ರೆ ಸ್ವಲ್ಪ ಇದ್ರು ನನ್ನ ಅನುಭವ ನಾನು ಹೇಳಬಲ್ಲೆ, ನೀನು 50 ಕುರಿ ಇರೋದು ಒಂದೇ, 15 ಮೇಕೆ ಇರೋದು ಒಂದೇ, 15 ಮೇಕೆ ಒಂದು ಓತಾ ಇತ್ತು ಅಂದ್ರೆ 50 ಕುರಿಯನ್ನ ಸೆಡ್ ಹೊಡೆದು ಚಾಲೆಂಜ್ ಮಾಡಿ ಅವನ ಸಂಪಾದನೆಗಿಂತ ಹೆಚ್ಚು ಬರಬಹುದು. ನಾವು 15 ಮೇಕೆಗೆ ಏನು ಮೇವು ಏನು ಸಿಕ್ಕಾಪಟ್ಟೆ ಕೊಂಡ್ಕೊಂಬಂತ ಅವಶ್ಯಕತೆ ಇರಲ್ಲ. 50 ಕುರಿರನು ಒಂದು ಕೂಳೆ ಮೇಯಿಸ್ಬೇಕಂದ್ರೂ ಅವನಿಗೆ ಒಂದು ಮರಿ ಕೊಡ್ಬೇಕು, ಒಂದು ಕಾಯಿಲೆ ಬಂತ ಒಂದು ನೀರು ಕುಡಿಸ್ಬೇಕಂದ್ರೆ ಒಬ್ಬ ರೈತನ ಹೊಂಡನ್ ಕೇಳ್ಬೇಕಂದ್ರೆ ಅವನು ಸುಮಾರು ತೊಂದರೆ ಆಗ್ತಾನೆ, ಒಂದು ಲೋಡ್ ಗೊಬ್ಬರ ಕೇಳ್ತಾನೆ ಇಲ್ಲ ಒಂದು ಮರಿ ಕೇಳ್ತಾನೆ. ನಮ್ಮ ಮೇಕೆಗೆ ಹಂಗಲ್ಲ, 4 ಕೊಡ ನೀರಿಟ್ಟರು ನಡೀತೆ ಸರ್ ಒಂದು ದಿವಸಕ್ಕೆ, 15 ಮೇಕೆಯಿಂದ ಏನು ತೊಂದರೆ ಇಲ್ಲ. ಈಗ ಇದ್ರೆ ಎಂಜನಪ್ಪರಿ, ಮೇಕೆ ಸಾಕಾಣಿಕೆ ಪ್ರಾರಂಭದಲ್ಲಿ ಎಷ್ಟು ಮೇಕೆಯಿಂದ ಸಾಕಾಣಿಕೆ ಪ್ರಾರಂಭ ಮಾಡಿದ್ರಿ? 5 ಮೇಕೆ ಸರ್ ನಮ್ಮ ಇದ್ದಿದ್ದು ಪ್ರಾರಂಭ. ನಾವು ದುಡ್ಡಿ ತಾಮ 5 ಮೇಕೆ 6,000 ರೂಪಾಯಿ ಒಂದು ಮೇಕೆ ತಮ್ಮಂದ್ವಿ. ನಮ್ಮ ಊರಿನಾಗನೆ ಒಬ್ರು ಇದ್ದು 5 ಮೇಕೆ, ಅವ್ರು ಏನೋ ಕಾಯಕ್ಕಾಗಲಾರ್ದ ತೊಂದರೆ ಅಂತ ಹೇಳಿ ಕೊಟ್ಟರು. ಆ 5 ಮೇಕೆ ತಂದ್ರಿಂದ 15 ಮೇಕೆ ಒಂದು ಓತ ಮಾಡ್ಕೊಂಡಿದ್ವಿ ಸರ್. ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಅವನ್ನೆಲ್ಲ ಕಾಪಾಡೋದು ಹೆಂಗೆ? ಮಳೆ ಗಾಳಿ ಬಿಸಿಲಿಗೆಲ್ಲ ಸೆಡ್ ಇದೆ ಸರ್, ಕೊಟ್ಟಿಗೆ ಇದೆ, ಎಲ್ಲ ಮೇಕೆ ಎಲ್ಲ ಸುರಕ್ಷಿತವಾಗಿ ಇಟ್ಕೊಂತೀವಿ. ಬೇಸಿಗೆ ಕಾಲದಾಗೆಲ್ಲ ಹೊರಗಡೆ ಇದ್ರು ನಡೀತೈತೆ, ಮಳೆಗಾಲದ ಪೂರ್ತಿ ಸೆಡ್ ಬೇಕೇ ಬೇಕು ಮೇಕಿಗೆ ಪೂರ್ತಿ. ಕುರಿಗೆ ಇಲ್ದಿದ್ರು ನಡೀತೈತೆ, ಮೇಕಿಗೆ ಪೂರ್ತಿ ಕಂಪಲ್ಸರಿ ಸೆಡ್ ಇದ್ರೆ ಮೇಕೆ ಮರಿ ಏನು ಕೆಡಲ್ಲ, ಕಾಯಿಲೆ ಬರಲ್ಲ, ಬಹಳ ಚೆನ್ನಾಗಿರ್ತವೆ. ಪ್ರತಿ ದಿವಸ ಮೇಕೆಗೆ ಏನೇನು ಆಹಾರ ಕೊಡ್ತೀರಾ, ನೀರು ಯಾವ ಟೈಮ್ನಲ್ಲಿ ಕೊಡ್ತೀರಾ, ಮತ್ತೆ ಹೊರಗಡೆ ಎಷ್ಟೊತ್ತಿನವರೆಗೂ ಮೇಯಿಸ್ಕೊಂಡು ಬರ್ತೀರಾ, ಇದೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಮೇಕೆ ಸಹ ಲೇಟಾಗಿ ಹೋದ್ರು ನಡೀತೈತೆ ಸರ್, 11-12 ಗಂಟೆಗೆ ಹೋದ್ರು ಮೇಕೆ ಮೇಯಿಸ್ಬೋದು. ಕುರಿ ಹಂಗಲ್ಲ, 9 ಗಂಟೆಗೆ ಎಬ್ಬರಿಸಲೇಬೇಕು ಕುರಿದ ಮೇಲೆ ಲೆಕ್ಕಾಚಾರ. 9 ಗಂಟೆಗೆ ಅವ್ನು ಸಹ ಮನೆ ಸತ್ತದನಂದ್ರೂ ಯಾರು ಕೊಟ್ಟಾರು ಹೊಡ್ಕಳಿಸ್ಲೇಬೇಕು. ಮೇಕೆ ಹಂಗಲ್ಲ, ಇಲ್ಲ ನಾವು ಚಾಳಿಕೇರಿಗೆ ಹೋಗೋ ಪರಶುರಾಮಪುರಕ್ಕೆ ಏನೋ ಒಂದು ಟಾನಿಕ್ ತರಬೇಕು ಒಂದು ಇನ್ನೊಂದು ಕಂದ್ರೂ ಹೋಗಿ ಬಂದು ನಿಧಾನಕ್ಕೆ ಬಿಟ್ರು ಹೋಗಿ ಒಂದು ನಾಲ್ಕನೇ ಬೇವಿನ ಸೊಪ್ಪು ಕೊಟ್ಟರು ಮೇಯ್ತೆ, ಮೇಕೆ ಬೇಗ ಮೇಯಿಸ್ಬೋದು ಸರ್, ಮೇಕೆನೇ ಬೆಟ್ರು ಒಳ್ಳೆಯದು. ಮತ್ತು ಇದಕ್ಕೆಲ್ಲ ಸಾಕಷ್ಟು ರೋಗ ಬರೋ ಸಾಧ್ಯತೆ ಇರುತ್ತೆ, ಯಾವುದೇ ಆಗಲಿ ಕುರಿ ಮೇಕೆ ಹಸುಗಳಿಗೆಲ್ಲ ಏನೇನು ರೋಗ ಬರುತ್ತೆ ಮೇಕೆಗಳು ಮುಖ್ಯವಾಗಿ? ಮೇಕೆಗೆ ಏನಿಲ್ಲ ಸರ್, ವರ್ಷಕ್ಕೆ ಒಂದು ಸಾರಿ ಮಾತ್ರ ಇ ಟಿ ಮಾಡಿದ್ರೆ ಸಾಕು. ನಮ್ಮ ಕೆಲವರು ಮೇಕೆ ಸಾಕಾಣಿಕೆ ಗೊತ್ತಿಲ್ಲ, ಎರಡೆರಡು ಸಾರಿ ಇ ಟಿ ಮಾಡ್ತಾರೆ, ಹಾಲು ಕಮ್ಮಿ ಆಗುತ್ತೆ, ಉತ್ಪಾದನೆ ಮರಿ ಫುಲ್ ಜೊಳ್ಳು ಬರುತ್ತೆ, ಮರಿ ತುಪ್ಪಡ ಬರುತ್ತೆ, ಮರಿಗೆ ಕರೆಯನ್ ಬೀಳ್ತ ಸರ್, ಕರೆಯನ್ ಬಿದ್ದ ತಕ್ಷಣ ಉಣ್ಣೆ ಕಾಟ ಆಗುತ್ತೆ, ಮರಿ ಫುಲ್ ವೀಕ್ನೆಸ್ ಆಗಿ ಉಸ್ ಬರೀ ನಮ್ಮೂರ ಕೆಲವರು ಅನುಭವ ಇಲ್ಲ ಕೊಟ್ಟಿದ್ದಾರೆ. ಒಂದು ವಾರ ಸಾವಿರದಿಂದ 1700 ಐದು ರೂಪಾಯಿ ಕೊಟ್ಟಿರೋರು ಇದಾರೆ, 1000 ರೂಪಾಯಿ ಮರಿದ್ರೆ 300 ರೂಪಾಯಿ ಒಂದೊಂದು ಮರಿ ಮರಿದರೂ ಇದಾರೆ ನಮ್ಮ ಕಣ್ಣು ಮುಂದೆ ನಾವು ನೋಡ್ರಿ ಅಂತ. ಮೇಕೆ ಸಾಕಾಣಿಕೆಗಾರು ಮೇಕೆ ಉಣ್ಣೆ ಬಿದ್ದಾಗ ಉಣ್ಣೆಗೆ ಔಷಧಿ ಹಾಕ್ಬೇಕು, ಶೆಡ್ ಸುತ್ತೂರ ಉಣ್ಣೆ ಪುಡಿ ಹಾಕ್ಬಿಟ್ರೆ ನಡೀತೈತೆ, ಇಲ್ಲ ಶೆಡ್ ಬದಲಾಯಿಸಿರೋ ಒಳ್ಳೇದು. ಇನ್ನ ಈಗ ಈ ತರ ಏನಾದ್ರೂ ಕಾಯಿಲೆ ಬಂದಾಗ ಡಾಕ್ಟರ್ ಕಂಡು ಅವ್ರ ಏನೇನ್ ಸಲಹೆ ಸೂಚನೆ ಮೇರೆಗೆ ಏನೇನ್ ಔಷಧಿ ಕೊಡ್ತಾರೋ ಅದನ್ನೆಲ್ಲ ತಂದು ಹಾಕೋದು ಅದ್ ಮಾಡ್ತಾರೆ. ಕೆಲವರು ರೈತರು ಏನ್ ಮಾಡ್ತಾರ ಅಂತ ಬಿಟ್ರೆ ಅವರೇ ಯಾವ್ದೋ ಒಂದ್ ಮೆಡಿಕಲ್ ಸ್ಟೋರ್ ಹೋಗ್ತಾರೆ, ಕುರಿಗೆ ಅಥವಾ ಮೇಕೆಗಿಂತ ರೋಗ ಬಂದಿದೆ ಸರ್ ಅಂತ ಹೇಳಿ ಔಷಧಿ ತಗೊಂಬಂದು ಅವರೇ ಚುಚ್ಚುಮದ್ದು ಇವನ್ನೆಲ್ಲ ಕೊಡೋದು ಸಾಧ್ಯತೆ ಇರುತ್ತೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಕೊಡೋದು? ಸರಿನೂ ಅನ್ಸುತ್ತೆ, ಕೆಲವು ತಪ್ಪುನು ಅನ್ಸುತ್ತೆ. ಡಾಕ್ಟರ್ ಸಲಹೆ ಪಡೆದ್ರೆ ತುಂಬಾ ಒಳ್ಳೇದು. ಹೊಟ್ಟೆ ನೋವಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ಮೇವು ತಿನ್ನಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಇವಾಗ ಕೆಲವು ಮರಿ ತಿರುಗಿರಲ್ಲ ಸರ್ ಹೊಟ್ಟೆಗೆ, ಗರ್ಭದ ಇದು ಪ್ರಾಬ್ಲಮ್ ಆಗಿರುತ್ತೆ, ಅದು ಆಶ್ನ ಬಾಯಿ ಆಗಿರಲ್ಲ, ಮರಿ ಓಪನ್ ಮಾಡ್ಬೇಕಂದ್ರೆ ಎರಿಗೆ ಟೂಬ್ ತರಬೇಕು. ಮೆಡಿಕಲ್ ಸ್ಟೋರ್ ಹೋಗಿ ಸುಮ್ನೆ ಯಾವ್ದೇ ಎರಿಗೆ ಟೂಬ್ ತಂದು ಮಾಡಿದ್ರು ಬರಲ್ಲ, ಅದು ಪಶು ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ವಿವರಿಸಿ ಡಾಕ್ಟರ್ ಒಂದು ಸಲಹೆ ಪಡೆದು ಒಂದು ಕೊನೆಗೆ ಅವ್ರ ಹತ್ರ ಹೋಗಕ್ಕೆ ಒಂದು ಫೋನ್ ನಂಬರ್ ಆರಿಸ್ಕೊಂಡು ಅವ್ರಿಗೆ ಕೊಟ್ಟರೆ ಮೆಡಿಕಲ್ ಸ್ಟೋರ್ ಹೇಳ್ತಾರೆ ಎರಿಗೆ ಟೂಬ್ ತಂದ್ಬಿಟ್ಟು ಒಂದು ತೊಡಿಗೆ ಕಂಪ್ಲೀಟ್ ಆಗಿ ಕೊಟ್ಟರೆ ಮರಿ ಓಪನ್ ಆಗ ಸರ್ ಡಿಲಿವರಿ ಆಗುತ್ತೆ, ಅದು ಈಚೆ ಮರಿ ಹಾಕುತ್ತೆ. ಡಾಕ್ಟ್ರನ್ನ ಕರ್ಸೋದೇ ಒಳ್ಳೆ ಸರ್. ಇ ಟಿ ಎಚ್ ಎಸ್ ಮಾಡ್ಬೇಕಂದ್ರೂ ಕೆಲವರು ಮಾಡ್ತಾರೆ, ಗಂಟಾಗುತ್ತೆ ಬಾಲದಲ್ಲಿ, ಗಂಟಾಗೋದು ಇರುತ್ತೆ, ಚಾನ್ಸಸ್ ಕೀವ್ ಆಗುತ್ತೆ, ಅದು ಒಟ್ಟು ಇನ್ನೂ 100 ತೊಂದರೆ ಬರುತ್ತೆ. ಡಾಕ್ಟ್ರನ್ನ ಕರ್ಸಿದ್ರೆ ತುಂಬಾ ಒಳ್ಳೇದು. ಈಗ ಪ್ರತಿ ವರ್ಷನೂ ಈ ಕುರಿ ಮೇಕೆ ಜಾನುವಾರುಗಳಿಗೆಲ್ಲ ಲಸಿಕೆಗಳು ಹಾಕ್ತಾರೆ, ಈಗ ಪಶುಸಂಗೋಪನೆ ಇಲಾಖೆ ಅಂತ, ಅವನ್ನೆಲ್ಲ ಲಸಿಕೆಗಳು ಕೊಡಿಸ್ತೀರಾ ನೀವು? ಕೊಡಿಸ್ತೀವಿ ಸರ್, ಕಡ್ಡಾಯವಾಗಿ ಕೊಡಿಸಿದ್ರೆ ಒಳ್ಳೇದು. ರೋಗ ನಿರೋಧಕ ಶಕ್ತಿ ಇರುತ್ತೆ, ಯಾವುದೇ ತರ ನೀರಿನಲ್ಲಿ ಕೆಲವು ಸುಮಾರು ಜರ ಇರೋ ಕುರಿ ನೀರು ಕುಡಿದ್ರು ಮೇಕೆಗೆ ರೋಗ ಬರುತ್ತೆ. ಕೆಲವರು ಪೀಪರ್ ಅಂತ ಮಾಡ್ತಾರೆ ಸರ್, ಮೇಕೆ ಉಚ್ಚದಿದ್ರು ಯಾರೋ ಒಬ್ಬನು ಮಾಡ್ಯಾನ ಅಂತೇಳಿ ಕೆಲವು ಜನ ಮಾಡ್ತಾರೆ. ನಾನು ಇಷ್ಟು ವರ್ಷ ಅನುಭವ ನಾನು ಕಟ್ಕೊಂಡಿದ್ದು 5 ಆಗೈತೆ, ಒಂದು ದಿವಸ ಪೀಪರ್ ಮಾಡಿಸಿಲ್ಲ. ವರ್ಷದಲ್ಲಿ ಎಷ್ಟು ಸಾರಿ ಮರಿ ಆಗ್ತಾವೆ ಮೇಕೆಗಳು? 2 ಸರಿ ಆಗ್ತಾವೆ ಸರ್. ಒಂದೊಂದು ಮೇಕೆ ಎಷ್ಟು ಮರಿಗಳನ್ನ ಕೊಡ್ತಾರೆ? ನನ್ನ ಒಂದು ಹೊಟ್ಟೆ ನನ್ನ ಮೇಕೆದಲ್ಲಿ 5 ಮೇಕೆ 3 ಮರಿ ಹಾಕುತ್ತೆ ಸರ್, ಕೆಲವೆಲ್ಲ 2 ಆಗ್ತವೆ, ಒಂದು ಹಾಕವ ಯಾವ ಇಲ್ಲ ಇಟ್ಕೊಂಡಿಲ್ಲ ಅವನ್ನ. ಈಗ ಮರಿ ಹಾಕಿದ ಮೇಲೆ ಮರಿನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗತ್ತೆ? ಮರಿ ಸಪ್ರೇಟ್ ಇದ್ರೆ ಒಳ್ಳೆ ಸರ್, ತಾಯಿಯಿಂದ 2 ಟೈಮ್ ಹಾಲಿ ಬಿಟ್ರೆ ಸಾಕು, ಅದಕ್ಕೆ ಸಪ್ರೇಟ್ ಇದು ಮಾಡಿಬಿಟ್ಟು 1 ತಿಂಗಳವರೆಗೂ ತಾಯಿ ಮಗ್ಳಾಗಿದ್ರು ನಡೀತೈತೆ ಸರ್. ಮೇವಿ ಬಂತ ಅಂದ ತಕ್ಷಣ ತಾಯಿ ಮಗ್ಳಾಗಿದ್ರಷ್ಟು ಮೇಕೆ ವೀಕ್ನೆಸ್ ಆಗ್ತಾವೆ, ಮರಿ ಆಗ ಪದೇ ಪದೇ ಹಾಲು ಕುಡಿಯೋಕೆ ಹೋಗಿ ಹೋಗಿ ಗುದ್ದಿ ಗುದ್ದಿ ಅದರ ದಬ್ಬೆ ಸಾಲಿರಲ್ಲ, ಮರಿ ಬಲವಾಗಿ ಬರಲ್ಲ. 2 ಸರಿ ಹಾಲು ಕುಡಿಯೋದಕ್ಕೂ ಆಗಲಲ್ಲ ಈ ಸಿಸು ಒಂದೊಂದೇನೆ ದೀವಿಕೆಕ್ಕಿನ್ನ ಸರ್, 2 ಸರಿ ಹಾಲು ಕುಡಿದ್ರೆ ಸಾಕು ಸರ್. ಮರಿ ಸಪ್ರೇಟ್ ಹಾಕೊಂಡು ಸೆಡೆ ಕಟ್ಕೋಬೇಕು, ಮರಿ ಸ್ವಲ್ಪ ಬಲವಾದಂಗೆಲ್ಲ ಮೆಕ್ಕೆಜೋಳ ಹಾಕ್ಬೇಕು ಸರ್. ಮರಿಗಳು ಈಗ ಮಾರಾಟ ಮಾಡ್ಬೇಕಂದ್ರೆ ನೀವೆಲ್ಲ ಮರಿಗಳನ್ನ 3 ಕಾಪಾಡಿ ಮಾರಾಟ ಮಾಡ್ತಾರೆ, ಅದರಲ್ಲಿ ಏನಾದ್ರು ಹೆಣ್ಣು ಮರಿಗಳನ್ನ ಉಳಿಸ್ಕೊಂಡ್ಬಿಟ್ಟು ಗಂಡು ಮರಿಗಳು ಮಾತ್ರ ಮಾರಾಟ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ? ಮೇಕೆ ವಯಸ್ಸಾದಂಗೆಲ್ಲ ನಾವು ಹೆಣ್ಣು ಮರಿ ಒಳ್ಳೊಳ್ಳೆ ಮೇಕೆ ಅವು ತಳಿ ಚೇಂಜ್ ಆಗಬಾರ್ದು ಅಂತೇಳಿ ಅವು ಮೊದಲು ಇಟ್ಕೊಂತೀವಿ ಸರ್. 1-2-3 ಅವು ಒಂದೊಂದು ಮೇಕೆ ಮರಿ ಇಟ್ಕೊಂಡು ಇಟ್ಕೊಂತೀವಿ. ಮೇಕೆ ವಯಸ್ಸಾದಾಗ ಮೇಕೆ ಮಾರಾಟ ಮಾಡ್ತೀವಿ. ಗಂಡು ಮರಿ ಕಂಪಲ್ಸರಿ ಭಾಳ ಇಟ್ಕೊಂಬೋದಿಲ್ಲ ಸರ್, ಏನೋ ಬಕ್ರಿ ಹಬ್ಬ ಸಂಕ್ರಾಂತಿ ರಂಜಾನ್ ಈ ಮಾಮೂಲು ನಮ್ಮ ಮಾರಮ್ಮನ ಹಬ್ಬಗಳಿಗೆಲ್ಲ ಇಟ್ಕೊಂಡು ಅವನ್ನ ಒಳ್ಳೆ ಲಾಭದಾಯಕ ಆಗುತ್ತೆ ಸರ್. 1 ಓತ್ ಮರಿ ಅಂದ್ರೆ ಕನಿಷ್ಠ ಅಂದ್ರೆ 10,000 ರೂಪಾಯಿ ನಾವು ದುಡ್ಡು ಮಾಡ್ತೀವಿ. ನೀವು ಈಗ ಯಾವ ಸಮಯದಲ್ಲಿ ಮಾರಾಟ ಮಾಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಅಂತ ಸರ್? ಬಕ್ರಿ ಹಬ್ಬ ಸರ್, ಬಕ್ರಿ ಹಬ್ಬ ನಮ್ಮ ಮಾರಮ್ಮನ ಹಬ್ಬ, ಆ ಟೈಮಲ್ಲಿ ಮಾರಾಟ ಒಳ್ಳೆ ಲಾಭದಾಯಕ ಸರ್. ವರ್ಷಕ್ಕೆ ಎಷ್ಟು ಮರಿ ಬರ್ತವೆ ನಿಮ್ಗೆ, ಎಷ್ಟು ಲಾಭ ಬರುತ್ತೆ ನಿಮ್ಗೆ, ಏನಾದ್ರು ಖರ್ಚು ಏನಾದ್ರು ಈ ರೋಗ ರುಜಿನಗಳು ಈ ಬೇರೆ ಏನಾದ್ರು ಹುಲ್ಲು ಸೊಪ್ಪು ಕೊಂಡ್ಕೊಂಬರೋದು ಅದೆಲ್ಲ ಖರ್ಚು ಎಷ್ಟು ಬರುತ್ತೆ, ಲಾಭ ಎಷ್ಟು ಬರುತ್ತೆ? ಲಾಭ ಇರುತ್ತೆ ಸರ್, ಖರ್ಚೇನು ಅಷ್ಟಾಗಿ ಬರಲ್ಲ ಮೇಕೆಗೆ. ಕುರಿಗೆ ಸುಮಾರು ಖರ್ಚು ಬರುತ್ತೆ ಸರ್, ಒಂದು ಕುರಿಗೆ 1,000 ರೂಪಾಯಿ ಖರ್ಚು ಬರುತ್ತೆ, 50 ಕುರಿಗೆ 50,000 ರೂಪಾಯಿ ಖರ್ಚು ಇಡ್ಬೇಕಾಗತ್ತೆ. ನಮ್ದು ಹಂಗೇನಿಲ್ಲ ಸರ್, ಮೇಕೆ ಅದು ತುಂಬಾ ಕಮ್ಮಿ ಸರ್. ಅಮ್ಮ ಅಮ್ಮ ಅಂದ್ರೆ ಒಂದು 5,000 ರೂಪಾಯಿ ಒಳಗೆ ಸರ್. ಏನು ಮರಿ ಮೇಸಕ್ಕೆ ಸೆಡೆ ತಗೊಂಡ್ರೆ ಪೂರ್ತಿ ಸೆಡೆ ಖರ್ಚು ಇರುತ್ತೆ, ಅವ್ರವ್ರ ಕೆಪಾಸಿಟಿ ಮೇಲೆ ಹೋಗುತ್ತೆ. ಮೆಕ್ಕೆಜೋಳ ತಗೊಂಡು ಅವ್ರು ಹೆಂಗೆ ಮೇಸ್ತಾರೆ ಅಷ್ಟು ಲಾಭ ಇರುತ್ತೆ ಸರ್. ನಾವು ಜೋಳ ಹಾಕಿದ್ವಿ, ಸೆಡೆ ಕಟ್ಕೊಂಡ್ವಿ, ಒಳ್ಳೆ ಮರಿಗೆ ಅಮ್ಮ 5,000 ರೂಪಾಯಿ ಖರ್ಚು ಬಂತ ಸರ್, 35,000 ರೂಪಾಯಿ ಲಾಭ ಬಂದ ಸರ್. 15 ಮೇಕೆಯಿಂದ 1 ಎಷ್ಟು ಮರಿ ಸಿಗ್ತವೆ? 15 ಮೇಕೆಯಿಂದ 60 ಮರಿ ಆಗ್ತದೆ ಸರ್. 60 ಮರಿ ಆಗ್ತದೆ. ಒಂದೊಂದು ಮೇಕೆಗೆ 2 ಮರಿ ಅಂತ ಕಟ್ಕೊಂಡ್ರೆ ಒಂದ್ ಸರಿ 30, ಇನ್ನೊಂದ್ ಸರಿ 30, 1 60 ಮರಿ ಬರ್ತವೆ. 60 ಮರಿ ಕಂಪಲ್ಸರಿ ಇರ್ತದೆ. ನೀವು 60 ಮರಿನು ಸಾಕಾಣಿಕೆ ಮಾಡ್ಕೊಂಡು ಇನ್ನು ಅಭಿವೃದ್ಧಿ ಮಾಡ್ಕೋಬಹುದಲ್ಲ, ಯಾಕೆ ಮಾರಾಟ ಮಾಡ್ತೀವಿ? ಇಲ್ಲ ಸರ್, ಇಲ್ಲಿ ಮೇವು ಒಂದು ಅಭಾವ ಆಗುತ್ತೆ. ಮಳೆ ಬಂದಾಗ ಎಲ್ಲಾರು ರೈತರು ಭೂಮಿ ಬಿತ್ತನೆ ಮಾಡಿರ್ತಾರೆ, ಆದ್ರೆ ಅದ ಕಾರಣಗೋಸ್ಕರ ರವಷ್ಟು ಇದ್ರೆ ಮಕ್ಕಳ ಹೆಂಗೆ ನೋಡ್ಕೊಂತ ಸರ್, 2 ಮಕ್ಕಳು ಸಾಕಂತ ಈಗ ನಮ್ ಅದೇ ತರ ಸರ್, ಎಷ್ಟು ಗುತ್ತನಾಗಿರ್ತೋ ಅಷ್ಟು ಚೆನ್ನಾಗಿರ್ತಾವ ಸರ್. ಹಂಗಾಗ್ಬಿಟ್ಟು ನಾವು ಎಷ್ಟು ಆದಷ್ಟು ಕಡಿಮೆ ಇದ್ರೆ ಚೆನ್ನಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹೌದು ಸರ್, ನೀನು 20 ಮೇಕೆ ಕಟ್ಕೊಂಡು ಬಂದೆ, 15 ಮೇಕೆ ಕಟ್ಕೊಂಡು ಬಂದೆ, ಸಾಯಂಕಾಲ ಕಡಲೆ ಬಳ್ಳಿ ಒಟ್ಟಾಕಿಬಿಟ್ಟು ಚೆನ್ನಾಗಿ ಮೇಯಿಸ್ಕೊಂಡು ನಾವ್ ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಅಷ್ಟು ಚೆನ್ನಾಗಿ ಸರ್. ನಮ್ಮ ಮಕ್ಕಳು ಹೆಂಗ್ ನೋಡ್ಕೊಂತ ಹಂಗೆ ನೋಡ್ಕೊಂಡ್ರೆ ನಮ್ಮ ನಾವು ಸಾಕ್ತಾವ ಸರ್. ನಮ್ದು ಖರ್ಚು ಇರುತ್ತೆ ಸರ್, ಮಕ್ಕಳನ್ನ ಓದಿಸ್ಬೇಕು. ಒಬ್ಬನ ಇಂಗ್ಲೀಷ್ ಮೀಡಿಯಂಗೆ ಹೋಗ್ತಾನೆ, ಇನ್ನಿಬ್ರು ಸರ್ಕಾರಿ ಸ್ಕೂಲ್ಗೆ ಹೋಗ್ತಾರೆ, ಅವ್ಕೆ ಪೆನ್ನು ಪುಸ್ತಕ. ನಮ್ದು ಹೊಟ್ಟೆ ತಾಪತ್ರ ಇರುತ್ತೆ, ರಾಗಿ ಜೋಳ ಅಕ್ಕಿ. ನೆಂಟ್ರನಿಷ್ಟರು ಬಂದಾಗ ಖರ್ಚಿನ ಮನೆ, ನಾವು ಎಣ್ಣೆ ಎಲ್ಲ ಪದಾರ್ಥ ಎಲ್ಲ ಕೊಂಡ್ಕೊಂಡು ಊಟ ಮಾಡೋ ಕೆಲಸ. ಅದಕ್ಕೋಸ್ಕರ ನಾವು ಅಷ್ಟು ಮರಿ ಇಟ್ಕೊಂಬಕ್ ಆಗಲ್ಲ ಸರ್. ನಿಮ್ಮ ಜೀವನ ನಿರ್ವಹಣೆಗೋಸ್ಕರ ಮಾಡಲೇಬೇಕಾಗುತ್ತೆ ಸರ್. ಇನ್ನು ಮುಂದೂ ಏನಾದ್ರು ಶೆಡ್ ದೊಡ್ಡದಾಗ ಮಾಡಿ, ಒಂದು 40-50 ಮೇಕೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಏನಾದ್ರು ಇಟ್ಕೊಂಡಿದ್ದೀರಾ? ಇದೆ ಸರ್, ಆದ್ರೆ ನಮ್ ಕೈಲಲ್ಲಿ ನಿರ್ವಹಣೆ ಮಾಡಕ್ ಆಗಲ್ಲ ಸರ್. ಹಂಗಾಗ್ಬಿಟ್ಟು ಸಿಂಪಲ್ ಆಗಿ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಂಡು ನೆಮ್ಮದಿಗಿರೋದು ಅನುಕೂಲ ಅಂತೀರ? ಅದೇ ಅನುಕೂಲ ಸರ್. ಆದ್ರೆ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕು, ಈ ಮೇಕೆ ಸಾಕಾಣಿಕೆಲ್ಲ ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆ ಸರ್, ನೆಮ್ಮದಿ ಇದೆ. ನಾವು ಮೊದಲೆಲ್ಲ ಬೆಂಗಳೂರಿಗೆ ಹೋಗಿದ್ವಿ, ಅದನ್ನೆಲ್ಲ ನೋಡಿ ಅಲ್ಲೆಲ್ಲ ಬಯಸಿಗಳೆಲ್ಲ ಬಂದಿದ್ವಿ ಸರ್. ಗಾರ್ಮೆಂಟ್ಸ್ನಾಗೆಲ್ಲ ಹೋಗಿದ್ದೀನಿ, ಎಲ್ಪರ್ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದು ಕೆಲಸ ಮಾಡಿ ಓಸಿ ಒಬ್ಬನ ಕೈ ಕೆಳಗಿರಬಾರ್ದು. ನಮ್ಮ ಊರಿನಲ್ಲಿ ನಾವೊಬ್ಬ ರೈತರ ಮಕ್ಕಳಾಗಿ, ನಾವು ನಮ್ಮ ಮಣ್ಣಿನ ಮಕ್ಕಳಾಗಿ ದುಡಿಬೇಕು. ನಮ್ಮಿಂದ ಒಬ್ರು ನಾಲ್ಕರಿಗೆ ಊಟ ಹಾಕೋಣ ಅಂತೇಳಿ ನಾವು ಬಂದಿದ್ದೀವಿ ಸರ್. ನಮ್ಮೂರಿನಲ್ಲಿ ನಾನು ಕೃಷಿ ಬದುಕು ವ್ಯವಸಾಯನೂ ನೋಡ್ಕೊಂತೀನಿ, ಇತ್ತಾಗ ಮೇಕೆ ಸಾಕಾಣಿಕೆ ಎರಡೂ ಮಾಡ್ತಾ ಇದ್ದೀನಿ ಸರ್, ಯಾವುದು ಬಿಟ್ಟಿಲ್ಲ ಸರ್. ಈಗ ಸಾಕಷ್ಟು ಜನ ನಿಮ್ಮಂತ ಯುವಕರು ಏನು ಈ ಕೃಷಿ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ. ನೀವು ಹೇಳ್ದಂಗೆ ಬೆಂಗಳೂರು ಮೈಸೂರು ಫ್ಯಾಕ್ಟ್ರಿಗೆ ಹೋಗೋದು, ಬೇರೆ ಬೇರೆ ಏನೋ ಕೆಲಸಗಳು ಮಾಡಕ್ಕೆ ಹೋಗೋದು ಮಾಡ್ತಾರೆ. ಅಂಥದ್ರಲ್ಲಿ ನೀವು ಈ ಕೃಷಿ ಬದುಕಿಗೆ ಬಂದಿದ್ರೆ ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಬೆಂಗಳೂರಾಗಿರೋದು ಸುಖ ಏನಲ್ಲ ಸರ್, ಕಷ್ಟ ಇದೆ. ಅಲ್ಲೇನು ರೂಮ್ ಬಾಡಿಗೆ ಕಟ್ಟಬೇಕು, ಲೈಟ್ ಬಿಲ್ಲು, ನೀರಿಲ್ಲ ಅಂದ್ರೆ ನೀರು ದುಡ್ಡಿ ತಂದು ಕುಡಿಬೇಕು. ನಮ್ಮ ಊರ್ನಾಗ ಹಂಗೇನಿಲ್ಲ, ನೀರಿನ ಅನುಕೂಲ ಇದೆ, ಮನೆ ಬಾಡಿಗೆ ಕಟ್ಟಂಗಿಲ್ಲ, ಎಲ್ಲ ಅನುಕೂಲ ಇದೆ ಅಲ್ಲ ಸರ್. ಅದಕ್ಕೆ ಬೆಂಗಳೂರಾಗ ಮಾಡೋದನ್ನ ನಮ್ಮೂರ ನಾವು ಮಾಡಿದೆ, ಅವು ಅದಕ್ಕಿನ್ನ ಉಳಿತೈತೆ ಸರ್. ನಮ್ಮ ಜಮೀನಾಗೆ ನಾವು 4 ಗಂಟೆ ಕೆಲಸ ಮಾಡಿದ್ರೆ ಉದ್ದಾರ ಆಗ್ಬೋದು ಸರ್. ಬೆಂಗಳೂರಾಗೆ 8 ಅವರ್ ಕಂಪಲ್ಸರಿ ಬೇಕು, ಓಟಿ ಮಾಡ್ಬೇಕಂದ್ರೆ 12 ಅವರ್ ಮಾಡಲೇಬೇಕು ಸರ್. ಅವ್ನ ಮನೆಗೆ ಹೋಗ್ತಾನೆ ನೀರು ಸಿಗ್ತೈತೋ ಸಿಗಲ್ಲ, ಇಲ್ಲಿ ಹಂಗಲ್ಲ ಸರ್. ನಮ್ದು ರೈತರು ಕೆಲಸ ಮಾಡ್ಕೊಂಡು ಒಂದು ಹಸು ಕಟ್ಕೊಂಡ್ರು ಸಿಂಧಿ ಹಸು ಹಾಲು ಕೊಡು ಸರ್. ನಮ್ಮ ಊರಾಗ ಡೈರಿ ಐತಿ ಗೋಸಿಕೆರೆಗೇನೆ, ತಿರ್ಗಂದ ಎಷ್ಟು ಇಲ್ಲ ಕೋಳಿ ಸಾಕ್ಯಂ ಸರ್, ಅದ್ರಾಗೂ ಅನುಕೂಲ ಐತಿ. ಕುರಿ ಮರಿ ಗಂಡು ಮರಿ ಪಟ್ಲಿ ಮರಿ ತಂದು ಸಾಕಾಣಿಕೆ ಮಾಡಿದ್ರೆ ಸೆಡೆ ಕಟ್ಕೊಂಡು ಜೋಳ ಬೂಸ ಅದಕ್ಕೆಲ್ಲ ಹಾಕೊಂಡ್ಬಿಟ್ರೆ ಸರ್, ನಮ್ಮೂರಾಗ ಒಬ್ರು 30,000 ಮರಿ ಲಾಭ ತಗೊಂಡ್ರೆ ಸರ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕು, ಈಗ ಮೇಕೆ ಸಾಕಾಣಿಕೆ ಎಲ್ಲ ಸಂತೋಷ ನೆಮ್ಮದಿ ತಂದ್ಕೊಟ್ಟಾಯ್ತಾನೆ? ನೆಮ್ಮದಿ ತಂದ್ಕೊಟ್ಟ ಸರ್. ಬಹಳ ಸಂತೋಷ ಎಂಜಾರಪ್ಪರ. ಇದುವರೆಗೂ ನಿಮ್ಮ ಈ ಮೇಕೆ ಸಾಕಾಣಿಕೆಯಲ್ಲಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಮೇಕೆ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಗೋಸಿಕೆರೆ ಗ್ರಾಮದ ಕೃಷಿಕ ಎಂಜೇರಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಈಗ ಕೇಳಿ ಪಾರ್ಥೇನಿಯಂ ಸಮಗ್ರ ಕಳೆ ನಿರ್ವಹಣೆ ಕುರಿತು ದಾವಣಗೆರೆ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಪಾರ್ಥೇನಿಯಂ ಸಮಗ್ರ ಕಳೆ ನಿರ್ವಹಣೆ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ನಮ್ಮ ರೈತ ಬಾಂಧವರಿಗೂ ನಮಸ್ಕಾರ. ಸರ್, ಈ ಪಾರ್ಥೇನಿಯಂ ಕಳೆ ನಿರ್ವಹಣೆ ಇದರ ಮುಖ್ಯ ಉದ್ದೇಶ ಏನಂತೀರಾ ಸರ್? ಸರ್, ನಮಗೆಲ್ಲ ಗೊತ್ತಿರೋ ಹಂಗೆ ಕಳೆ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಜ್ಞಾಪಕ ಬರೋದು ಈ ಪಾರ್ಥೇನಿಯಂ ಕಳೆ. ಈ ನೀವು ಎಲ್ಲಿ ನೋಡಿದ್ರೂ ಈ ಪಾರ್ಥೇನಿಯಂ ಕಳೆ ನಿಮ್ಗೆ ಸಿಗುತ್ತೆ. ಅಂದರೆ ಇಂಥ ಜಾಗ ಅಂತೇನಿಲ್ಲ, ನೀವು ಯಾವ ಜಾಗದಲ್ಲಿ ಹೋದರೂ ಪಾರ್ಥೇನಿಯಂ ಕಳೆ ಸಿಗುತ್ತೆ. ಈ ಪಾರ್ಥೇನಿಯಂ ಕಳೆಯ ನಿರ್ವಹಣೆ ಮಾಡೋಕ್ಕೋಸ್ಕರ ಅಥವಾ ನಿರ್ಮೂಲನೂ ಅನ್ಬೋದು ಮಾಡೋಕ್ಕೋಸ್ಕರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಳೆದ 17 ವರ್ಷಗಳಿಂದ ನಾವು ಈ ಕಾರ್ಯಕ್ರಮನ ಆಚರಿಸ್ಕೊಂಬಂದಿದ್ದೀವಿ. ಭಾಳ ಮುಖ್ಯವಾಗಿ ಇದರ ರೈತರನ್ನ ನಾವು ಕೇಳ್ಕೋತೀವಿ. ಯಾಕೆಂದರೆ ಈ ಕಳೆ ರೈತರು ಈ ಯಾವಾಗ ಈ ಕಳೆನ ನೋಡ್ತಾರೆ ಅಂತಂದರೆ ಹೂವು ಬರೋ ತನಕ ಈ ಕಳೆ ಬಗ್ಗೆ ಗಮನ ಹರಿಸಲ್ಲ. ಹೂವು ಬಂದಮೇಲೆ ನಮ್ಮ ಹೊಲದಲ್ಲಿ ಪಾರ್ಥೇನಿಯಂ ಕಳೆ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ರೈತ ಬಾಂಧವರು ಈ ಕಳೆ ಬಗ್ಗೆ ಹೆಚ್ಚು ನಿಗಾ ವಹಿಸ್ಬೇಕು. ಯಾಕಂದರೆ ಇದು ಅತ್ಯಂತ ಅಪಾಯಕಾರಿ ಕಳೆ. ನಾವು ಏನಂತೀವೋ ಕೆಲವೊಂದ್ಸರಿ ಅಂತೀವಲ್ಲ ಪ್ರಪಂಚದಲ್ಲಿ ಅದ್ಭುತಗಳು ಅಂತೀವಲ್ಲ, ಹಂಗೆ ಕಳೆಗಳಲ್ಲೂ ಇದು ಒಂದು ಅದ್ಭುತ. ಹಾಗಾಗಿ ಇದನ್ನು ನಾವು ಅಂತೀವಿ ಏನು ನಾಕ್ಷಿಯಸ್ ಅಂದರೆ ಭಾಳ ಅಪಾಯಕಾರಿ ಕಳೆಗಳಲ್ಲಿ ಇದು ಒಂದು ಸ್ಥಾನ ಪಡೆದಿದೆ. ಹಾಗಾಗಿ ಇದು ದೇಶ ಅಂತಲ್ಲ ವಿದೇಶಗಳಲ್ಲೂ ಈ ಕಳೆ ಭಾಳ ಒಂದು ಬೆಳೆಗಳಿಗೆ ಹಾನಿ ಮಾಡುತ್ತೆ, ಮನುಷ್ಯರಿಗೆ ಹಾನಿ ಮಾಡುತ್ತೆ. ಹಾಗಾಗಿ ಈ ಕಳೆ ನಿರ್ವಹಣೆನ ಮಾಡುವಂಥ ಕೆಲಸನ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಸರ್. ಹಾಗಿದ್ರೆ ಈ ಪಾರ್ಥೇನಿಯಂ ಕಳೆ ಎಲ್ಲಿಂದ ಬಂತು ಅಂತೀರಾ ಸರ್? ಸರ್, ಇದು ಒಂದು ಬಹಳ ಒಂದು ವಿಶೇಷವಾದ ಪ್ರಶ್ನೆ ಇದು. ಎಲ್ಲಿಂದ ಬಂತು, ಹೆಂಗೆ ಬಂತು ಅಂತ ನಾವು ಹಂಗೆ ಹುಡುಕ್ತಾ ಹೋದಾಗ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ನಮಗೆ ಬೆಳೆ ಬೆಳಿಬೇಕಾರೆ ನಾವೇನು ಮಾಡ್ತಿದ್ವಿ, ಅಧಿಕ ಇಳುವರಿ ಕೊಡುವಂಥ ತಳಿಗಳನ್ನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊತಾ ಇದ್ವಿ. ಏನು ಹಸಿರು ಕ್ರಾಂತಿ ಅಂತೇನು ಕರಿತೀವೋ ಆ ಸಮಯದಲ್ಲಿ ನಮ್ಮ ಜನಸಂಖ್ಯೆಗೆ ಊಟ ಕೊಡುವಂಥ ಒಂದು ಸಂದರ್ಭದಲ್ಲಿ ಅಧಿಕ ಇಳುವರಿ ತಗೋಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಏನು ಅಧಿಕ ಇಳುವರಿ ಕೊಡುವಂಥ ತಳಿಗಳನ್ನ ಬೇರೆ ದೇಶದಿಂದ ಆಮದು ಮಾಡ್ಕೋತಿದ್ವಿ. ಒಂದು ಮೂಲಗಳ ಪ್ರಕಾರ ಏನಪ್ಪ ಅಂತಂದರೆ ಈ ಒಂದು ಏನು ಈ ಕಸ ಇದೆಯಲ್ಲ ಭಾರತದಲ್ಲಿ ಪ್ರಪ್ರಥಮವಾಗಿ 1956 ಪುಣೆಯಲ್ಲಿ ಇದು ಈ ಒಂದು ಕಳೆ ಕಾಣಿಸ್ಕೊಂಡಿದೆ. ಇದ್ರ ಏನಪ್ಪ ಅಂತಂದರೆ ಈ ಏನು ನಾವು ಬೆಳೆಯುವಂಥ ಬೆಳೆಗಳ ಜೊತೆ ಅಕಸ್ಮಾತ್ ಆಗಿ ಇದು ಬಂದು ನಮ್ಮ ದೇಶ ಸೇರಿಕೊಂಡಿದೆ ಅಂತ ಹಳೆ ಪುರಾವೆಗಳು ಹೇಳ್ತವೆ. ಮತ್ತು ಇದಕ್ಕೆ ಭಾಳಷ್ಟು ಹೆಸರುಗಳಿಂದನೂ ಕರೀತಾರೆ. ನೀವು ಪಾರ್ಥಿನಿಯಂ ಅಂತ ಏನು ಕರಿತೀವಲ್ಲ ನಾವು, ಇದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕರೀತಾರೆ. ಇದನ್ನು ಕಾಂಗ್ರೆಸ್ ಕಸ ಅಂತ ಕರೀತಾರೆ, ಬಿಳಿ ಟೋಪಿ ಅಂತ ಕರೀತಾರೆ, ನಕ್ಷತ್ರ ಕಳೆ ಅಂತ ಕರೀತಾರೆ, ಗಜ್ರಿ ಕಸ ಅಂತ ಕರೀತಾರೆ. ಇದು ನಾವು ಅಂದ್ಕೊಂಡಾಗ ಇದು ಅಮೇರಿಕಾ, ಮೆಕ್ಸಿಕೋ, ಟ್ರಿನಿಡಾಡ್ ಮತ್ತು ಅರ್ಜೆಂಟೀನಾ ದೇಶಗಳಿಂದ ಏಕದಳ ಧಾನ್ಯಗಳನ್ನು ನಾವು ಆಮದು ಮಾಡಿಕೊಳ್ಳಬೇಕಾದ್ರೆ ಇದು ಬಂತು ಅನ್ನೋದು ಒಂದು ಪುರಾವೆ ಇದೆ ಸರ್ ನಮ್ಮ ಹತ್ರ. ಆಮೇಲೆ ಈ ಕಳೆ ನಾವು ಯಾವಾಗ ನೋಡ್ತೀವಿ, ಈ ಕಳೆ ಅಂದರೆ ಹೂ ಬಂದಾಗ, ಅಲ್ಲಿ ತನಕ ನಾವು ಇದನ್ನು ಅಬ್ಸರ್ವ್ ಮಾಡಲ್ಲ. ಇದು ಭಾಳ ಅಪಾಯಕಾರಿ ಕಳೆ. ನೀವು ಯಾವುದೇ ಬೆಳೆ ತೊಗೊಳ್ರಿ, ಶೇಂಗಾ, ಈಗೇನು ನಾವು ಅಂತೀವಿ ಏನು ಅಲ್ಪಾವಧಿ ಬೆಳೆಗಳಾಗಿರ್ಬೋದು, ದೀರ್ಘಾವಧಿ ಬೆಳೆ ಆಗಿರ್ಬೋದು, ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಇವೆಲ್ಲ ಬೆಳೆಗಳಲ್ಲೂ ಕಳೆ ನಿರ್ವಹಣೆ ಒಂದು ಬಹಳ ಪ್ರಮುಖವಾದ ಘಟ್ಟ. ನೀವು ಯಾವುದೇ ಬೆಳೆ ತೊಗೊಳ್ರಿ, ನಾವು ಉದಾಹರಣೆಗೆ ಶೇಂಗಾ, ಮೆಕ್ಕೆಜೋಳ ಈ ಥರ ತೊಗೊಂಡಾಗ 30 ದಿವಸಗಳ ಕಳೆ ನಿರ್ವಹಣೆ ಮಾಡಿಬಿಡ್ರಿ ಅಂತ ಹೇಳ್ತೀವಿ. ಅಲ್ಲಿ ನಾವು ಈ ಕಳೆಗಳನ್ನ ಕಾಣಲ್ಲ, ಯಾಕೆಂದರೆ ಇವು ಬೇಗ ನಿರ್ವಹಣೆ ಆಗಿಬಿಡ್ತವೆ. ಮತ್ತು ಇನ್ನೂ ಕೆಲವು ಟೈಮಲ್ಲಿ ಬೇರೆ ದೀರ್ಘಾವಧಿ ತಳಿಗಳಲ್ಲಿ ಅಲ್ಲಿ ಕಾಣ್ತವೆ, ಕೈಯಲ್ಲಿ ಕಿತ್ತು ತೆಗೆದುಬಿಡ್ತೀವಿ. ಬಹಳ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ, ತೋಟಗಾರಿಕೆ ಬೆಳೆಗಳಲ್ಲಿ ಏನಾಗಿದೆ ಅಂತಂದರೆ, ನಾನು ಸುಮ್ಮನೆ ಇದನ್ನು ಮತ್ತೆ ಬೇರೆ ತಪ್ಪು ರೀತಿ ತಿಳ್ಕೊಬಾರ್ದು, ಸಾವಯವ ಕೃಷಿಯನ್ನು ಏನು ಮಾಡಲ್ಲ ಅಂತ ಬಿಟ್ಬಿಟ್ಟಿರ್ತೀವಲ್ಲ, ಅಲ್ಲಿ ಅಷ್ಟು ಬರೀ ಕಳೆ ಬೆಳೆದಿರುತ್ತೆ. ಬಟ್ ಈ ಕಳೆ ನಮಗೆ ಉಪಯೋಗನೂ ಇದೆ, ಬಟ್ ಯಾವ ಸಮಯದಲ್ಲಿ ನಾವು ಮಾಡ್ಕೋಬೇಕು ಅನ್ನೋ ಉಪಯೋಗ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಈ ಕಳೆ ನಮಗೆ ಬಂದಾಗ ನಮ್ಮ ಬೆಳೆಗಳಿಗೆ ಹಾನಿ ಮಾಡೋದ್ರ ಜೊತೆಗೆ ಮನುಷ್ಯನಿಗೂ ಸಹ ಹಾನಿ ಮಾಡುವಂತ ಎಲ್ಲ ಲಕ್ಷಣಗಳು ಇದಾವೆ. ಈಗ ನಾವು ಬೇರೆ ಕಳೆಗಳಿಗೆ ಓಡಿಸ್ಕೊಂಡ್ರೆ ಈಗ ಜಿಗಣೆ ಬೀಳುತ್ತೆ, ಬೇರೆ ಬೇರೆ ಗಂಟಿಗೆ ನಲುಬು, ಆ ಥರ ಎಲ್ಲ ಬೇರೆ ಬೇರೆ ಕಳೆಗಳು ನಾವು ಜಮೀನಲ್ಲಿ ನೋಡ್ತೀವಿ. ಆ ಬೇರೆ ಕಳೆಗಳಿಗೆ ಓಡಿಸ್ಕೊಂಡ್ರೆ ಈ ಪಾರ್ಥಿನಿಯಂ ಕಳೆ ಯಾವ ರೀತಿ ಅಪಾಯಕಾರಿ ಅಂತೀರ ಸರ್? ನೀವು ಒಂದೊಳ್ಳೆ ಪ್ರಶ್ನೆ ಏನಂತಂದ್ರೆ, ನಾನು ಸುಮ್ಮನೆ ಬಹಳಷ್ಟು ಸರಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದಾಗ ಈ ಪಾರ್ಥಿನಿಯಂ ಕಳೆ ಬೇರೆ ಕಳೆಗಳಿಗೆ ಹೋಲಿಸಿದ್ರೆ ಬಹಳ ಅಪಾಯಕಾರಿ. ಯಾಕೆ ಅಂತಂದರೆ, ಈ ಕಳೆ ನಾವು ಈ ಏನು ಡಾರ್ಬಿನ್ಸ್ ಅಂತ ಕರಿತೀವಿ, ಈ ಬೀಜಗಳನ್ನ ನೀವು ಯಾವ್ದಾದ್ರು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಬಿಟ್ರೆ ಒಂದು 4-5 ವರ್ಷ ಆದಮೇಲೆ ಹಾಕಿದ್ರು ಮತ್ತೆ ಹುಟ್ಟುತ್ತೆ ಅದು. ಹಾಗಾಗಿ ಅಷ್ಟೊಂದು ಈ ಒಂದು ಶಕ್ತಿ ಇದೆ ಇದಕ್ಕೆ. ಮತ್ತು ನೀವು ಯಾವಾಗಾರ ಕಾಂಗ್ರೆಸ್ ಕಸ ನೋಡ್ರಿ ಅಥವಾ ಪಾರ್ಥಿನಿಯಂ ಕಳೆ ನೀವು ನೋಡ್ರಿ, ಈ ಪಾರ್ಥಿನಿಯಂ ನೀವು ಕಳೆ ನೀವು ಹಂಗೆ ಗಮನಿಸ್ತಾ ಬರ್ರಿ, ಎಂದೂ ಸಹ ಇದು ನಿಮಗೆ ಒಣಗಿರೋಂಗೆ ಕಾಣಲ್ಲ, ಯಾವಾಗಲೂ ಹಚ್ಚ ಹಸಿರಾಗಿ ಕಾಣುತ್ತೆ. ಅದು ಮುಟ್ಟಿದ್ರೆ ನಿಮಗೆ ಕೈಯಲ್ಲೆಲ್ಲ ನೀರಿನ ಅಂಶ ಇರುತ್ತೆ. ಅಂದರೆ ಇದ್ರ ಬೇರುಗಳು ಆಳವಾಗಿ ಹೋಗಿ ನೀರನ್ನು ಎಳ್ಕೊಳ್ಳುವಂಥ ಶಕ್ತಿ ಇದಕ್ಕಿರುತ್ತೆ. ಮತ್ತು ಇನ್ನೊಂದೇನೆಂದರೆ, ಈ ಸಸಿ ಏನಿದೆಯಲ್ಲ ವಾರ್ಷಿಕ ಅಂದರೆ ಇದು 0.5-1.1 mm ಎತ್ತರದವರೆಗೆ ಬೆಳೀತಿತ್ತು. ಇದು ಅಂದರೆ ಒಂದು ವರ್ಷಕ್ಕೆ ಇದು ಇಷ್ಟೊಂದು ಬೆಳವಣಿಗೆ ಇದೆ. ಮತ್ತು ಜೊತೆಗೆ ಇದು ಮೊಳಕೆ ಹೊಡೆದ 1 ತಿಂಗಳಲ್ಲಿ ಹೂ ಬಿಡೋಕೆ ಶುರು ಮಾಡುತ್ತೆ ನೋಡ್ರಿ, ಬೇರೆ ಯಾವ ನಿಮಗೆ ಸಿಗಲ್ಲ. ಹಿಂಗೆ ಮೊಳಕೆ ಹೊಡೆದ ತಕ್ಷಣ ಹೂ ಬಿಡೋಕೆ ಶುರು ಮಾಡುತ್ತೆ. ಈ ಹೂ ಬಿಡೋಕೆ ಶುರು ಆದಮೇಲೆ ಇದು ಏನು ನಾವೇನಂತೀವಿ ಇದು ಪರಾಗಸ್ಪರ್ಶ ಅಂತೀವಲ್ಲ, ಗಾಳಿ ಮುಖಾಂತರ ಆಗುತ್ತೆ. ಈ ಹೆಂಗೋ ಆಗಿ ಇದು ಮೊಳಕೆಗಳು ಜಾಸ್ತಿ ಆಗಿ ಮತ್ತು ಇದೇನಾಗುತ್ತೆ, ಒಂದು ಗಿಡ ತನ್ನ ಜೀವಿತಾವಧಿಯಲ್ಲಿ ಸರಿಸುಮಾರು 5,000-25,000 ಬೀಜಗಳನ್ನ ಉತ್ಪಾದಿಸುವಂಥ ಇದ್ರದ್ದು ಗುಣ ಹೊಂದಿದೆ. ಈ ಬೀಜಗಳು ಭಾಳ ಹಗುರ ಇರೋದ್ರಿಂದ ಏನಾಗುತ್ತೆ ನಿಮಗೆ, ಇದನ್ನು ನಾವೇನು ಪ್ರಸಾರ ಮಾಡೋಂಥದ್ದು ನೀನು ಉಗ್ಗುವಂಥ ಏನಿಲ್ಲ, ಇದರಲ್ಲಿ ಗಾಳಿ ಮುಖಾಂತರ ಹೋಗುತ್ತೆ. ದನ ಕರುಗಳು ಓಡಾಡಬೇಕಾದ್ರೆ ಅದಕ್ಕೆ ಮೈ ಗಂಟುಗಂಟಿದ್ರೆ ಹೋಗುತ್ತೆ. ನೀವು ಅಕಸ್ಮಾತ್ ಆ ಹೊಲದಿಂದ ಈ ಹೊಲಕ್ಕೆ ನೀರು ಹಾಯಿಸ್ದಾಗ ಹೋಗುತ್ತೆ, ನೀವೇನಾರ ಈ ಹೊಲದಲ್ಲಿ ಓಡಾಡಿ ಆ ಹೊಲಕ್ಕೆ ಹೋದ್ರೆ ನಿಮ್ಮ ಚಪ್ಪಲಿ ಗಂಟುಕೊಂಡಿದ್ರೆ ನಿಮ್ಮ ಬೇರೆ ಹೊಲಕ್ಕೆ ಬರುತ್ತೆ. ಹಾಗಾಗಿ ಇದ್ರ ಪ್ರಸಾರ ಅಷ್ಟು ಸುಲಭವಾಗಿ ನಿಯಂತ್ರಣ ಮಾಡೋಕೆ ಆಗಲ್ಲ ನಾವು, ಯಾಕೆಂದರೆ ಬೀಜ ಹಗುರ. ಮತ್ತು ನಾನು ಆಗಲೇ ನಿಮಗೆ ಹೇಳಿದಂಗೆ 5,000-25,000 ಅಂದರೆ ನೀವು ಊಹಿಸೋಕ್ಕೂ ಆಗಲ್ಲ. ಹಾಗಾಗಿ ಇದು ಬಹಳ ಅಪಾಯಕಾರಿ ಕಳೆ. ಮತ್ತೆ ಇನ್ನ ನಿರ್ವಹಣೆ ಮಾಡ್ಬೇಕಾಗತ್ತಲ್ಲ, ಯಾವ್ಯಾವ ರೀತಿ ವಿಧಾನಗಳಲ್ಲಿ ಕಳೆನ ನಿರ್ವಹಣೆ ಮಾಡ್ಬೇಕಾಗತ್ತೆ? ನೀವು ಯಾವುದೇ ಬೆಳೆ ತಗೊಂಡ್ರೆ ಸಮಗ್ರ ಕಳೆ ನಿರ್ವಹಣೆ ಬಗ್ಗೆ ನಾವು ಹೇಳ್ತೀವಿ. ಈಗ ಸಮಗ್ರ ಕಳೆ ನಿರ್ವಹಣೆ ಅಂದ ತಕ್ಷಣ ನಮಗೆ ಬರೋದು ಕಳೆನಾಶಕ ಅಥವಾ ರಾಸಾಯನಿಕ ಪದ್ಧತಿ, ಇನ್ನೊಂದು ಜೈವಿಕ ಪದ್ಧತಿ, ಇನ್ನೊಂದು ಮನುಷ್ಯ ಇನ್ವಾಲ್ವ್ ಆಗಿ ನಾವು ಕೈಯಲ್ಲಿ ಕೇಳುವಂತ ಒಂದು ಪದ್ಧತಿ. ಇವೆಲ್ಲ ಪದ್ಧತಿಗಳನ್ನ ಒಳಗೂಡಿಸಿ ಮಾಡಿದಾಗ ಮಾತ್ರ ನಾವು ಕಳೆ ನಿರ್ವಹಣೆ ಮಾಡಕ್ ಸಾಧ್ಯ ಆಗುತ್ತೆ. ನೀವೇ ಅಕಸ್ಮಾತ್ ಯಾರು ರೈತರೊಂದಿಗೆ ನೀವು ಚರ್ಚೆ ಮಾಡ್ತಿರ್ಬೇಕಾರೆ ಇದು ಬಹಳ ಅಪಾಯಕಾರಿ ಕಳೆ, ಬರೀ ಕೈಯಲ್ಲಿ ಕೇಳ್ಬೇಡ್ರಿ ಅಂದ್ರೆ ಬಹಳಷ್ಟು ರೈತರು ನನಗೆ ಏನಾಗಲ್ರಿ, ನಾನು ಬಹಳ ವರ್ಷದಿಂದ ಕಿತ್ತಿದ್ದೀನಿ ಅಂತಾರೆ. ದಯಮಾಡಿ ರೈತ ಬಾಂಧವರಲ್ಲಿ ಮನವಿ ಏನಂದ್ರೆ, ಯಾವುದೇ ಕಾರಣಕ್ಕೂ ಈ ಕಳೆನ ಕೈಯಿಂದ ಕೀಳ್ಬೇಡ್ರಿ. ಕೈಗೆ ಗ್ಲೌಸು, ಮುಖಕ್ಕೆ ಮಾಸ್ಕ್ ಹಾಕೊಂಡು ಕೀಳುವಂಥದ್ದು ಕೆಲಸ ಮಾಡ್ರಿ. ಅದರಲ್ಲೂ ಬಹಳ ಮುಖ್ಯವಾಗಿ ಮಕ್ಕಳು, ನೀವು ಮಕ್ಕಳ ಕೈಯಲ್ಲಿ ಏನಾರ ಕ್ಲೀನ್ ಮಾಡಿಸ್ತೀರಾ ಅಂತಂದರೆ ಈ ಗ್ಲೌಸು ಮತ್ತು ಮಾಸ್ಕ್ ಇಲ್ಲದೆ ಮಕ್ಕಳಿಗೆ ಮುಟ್ಟಕ್ಕೆ ಬಿಡಬೇಡಿ. ಯಾಕೆ ಅಂತಂದರೆ ಪಾರ್ಥಿನಿಯಂ ಸಸ್ಯದಲ್ಲಿ ಪಾರ್ಥಿನಿನ್ ಎಂಬ ರಾಸಾಯನಿಕ ವಸ್ತು ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ಒಂದು ಥರ ಅಲರ್ಜಿಯನ್ನು ಉಂಟು ಮಾಡುತ್ತೆ. ಭಾಳಷ್ಟು ಸರಿಯಾಗಿದೆ, ನೀವು ಅವ್ರು ಅಲರ್ಜಿ ಆಗಿರೋರು ನೋಡಿಬಿಟ್ರೆ ನೀವು ಪಾರ್ಥಿನಿಯಂ ಹತ್ರ ಹೋಗಲ್ಲ. ಯಾಕೆಂದರೆ ಹಲವಾರು ಕಾರಣಗಳು, ಭಾಳಷ್ಟು ಸರಿ ರೈತ ಭಾಷೆಯಲ್ಲಿ ಅಂತೀವಿ ಏನೋ ಯಾವ್ದಾರ ಗಿಡಗಳ ಮಧ್ಯೆ ಹೋದ ನೀವು ಗಿಡಗಳನ್ನ ಕೊಡಿದಾಗ ಒಂಥರ ಮುಖಕ್ಕೆಲ್ಲ ಸೋಂಕು ಅಂತೀವಲ್ಲ, ಆ ಥರದ್ದು ನಿಮಗೆ ಸ್ಪೋರ್ಸ್ ಅಂತೀವಿ ನಾವು. ಆ ಸ್ಪೋರ್ಸ್ಗಳು ಏನಾಗುತ್ತೆ, ಮನುಷ್ಯನ ದೇಹನ ಒಕ್ಕುತ್ತವೆ. ಯಾವ್ದಾದ್ರು ಒಂದು ಮೂಲದಲ್ಲಿ ಕೈಯಲ್ಲಿ ಗಾಯ ಆಗಿದ್ರೆ ಅಥವಾ ನಮಗೆ ದೇಹದೊಳಗೆ ಏನಾರು ಪ್ರಾಬ್ಲಮ್ ಇದ್ರೆ ಹೋಗ್ಬಿಡುತ್ತೆ. ಚರ್ಮರೋಗ ಬಂದಿರುತ್ತಲ್ಲ, ಅವ್ರನ್ನ ಸುಮ್ಮನೆ ನಾನು ಸಹ ಒಂದು ಸರಿ ಮಾತಾಡಿಸ್ದೆ. ಅವ್ರು ಹೇಳಿದ್ರು, ಸರ್ ನಾನು ಪಾರ್ಥಿನಿಯಂ ಕಿತ್ತಿದ್ದು ಸುಮಾರು 1-7 ವರ್ಷಗಳಿಂದ, ಅದು ನನಗೆ ಈಗ ಕಾಡ್ತಾ ಇದೆ ಸರ್ ಅಂತಂತಾರೆ. ಹಾಗಾಗಿ ರೈತರು ಯಾವ ಸಮಯದಲ್ಲಿ ಅವರು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಇದನ್ನು ಕೇಳಬೇಕು. ನೀವು ಯಾರ ಇದು ಮಾಡಿ ಈಗ ನಾನಲ್ಲ ಕೇಳೋದು, ನನ್ನ ಕೂಲಿಯನ್ನು ಕೇಳ್ತಾನೆ ಅಂತಂದರೂ ನಿಮ್ಮ ಮನುಷ್ಯ ಯಾರು ಕೇಳ್ತಾರೆ ಅಂತಂದರೆ ಕೈ ಗ್ಲೌಸು ಮತ್ತು ಮಾಸ್ಕ್ನ ಧರಿಸೋದನ್ನ ತಪ್ಪಿಸ್ಬಾರ್ದು. ಒಂದು ಎರಡನೇದು, ಆದಷ್ಟು ಈ ಕಡೆನ ಹೂ ಬರೋಕಿನ ಮುಂಚೆ ಕೇಳೋದು ಭಾಳ ಸೂಕ್ತ. ಹೂ ಬಂದಮೇಲೆ ಕಿತ್ತಳಾಗುತ್ತೆ, ಊರು ತುಂಬ ನೀವು ಅದನ್ನು ಕಳೆನ ಹಡ್ದಂಗಾಗುತ್ತೆ ಸರ್. ಆಮೇಲೆ ಇದು ಒಂದನೇ ಪದ್ಧತಿ. ಎರಡನೇದು ಪದ್ಧತಿ ರಾಸಾಯನಿಕ. ರಾಸಾಯನಿಕ ಅಂದ ತಕ್ಷಣ ನಮ್ಮ ರೈತರಿಗೆ ಹೇಳೋದೇ ಬೇಕಾಗಿಲ್ಲ, ಯಾಕಂದರೆ ಕಳೆ ನಿರ್ವಹಣೆ ಮಾಡೋಕ್ಕೆ ಸಾಕಷ್ಟು ಕಳೆನಾಶಕಗಳನ್ನು ಬಳಕೆ ಮಾಡ್ತೀವಿ. ಅದರಲ್ಲಿ ಭಾಳ ಮುಖ್ಯವಾಗಿ ಈ 2,4-D ಆಗಿರ್ಬೋದು, ಈ ಪ್ಯಾರಾಕ್ವಾಟು, ಆಮೇಲೆ ಗ್ಲೈಫೋಸೈಟು, ಈ ಥರದ ನೀವು ಕಳೆ ನಿರ್ವಹಣೆಗಳನ್ನ ನಾವು ಏನು ಈ ಕೆಮಿಕಲ್ಸ್ನ ಬಳಸ್ಬೋದು. ಆದರೂ ರೈತರಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದರೆ ಈ ಕಳೆ ನಿರ್ವಹಣೆ ಮಾಡಿ ಅದನ್ನ ಸಾಯಿಸೋ ಬದಲು ಅದನ್ನು ನೀವು ಬೇರೆ ಥರದ, ಯಾಕಂದರೆ ಬಳಸ್ತಾರೆ ಅಂತೀವಿ ಈ ಕಳೆನಾಶಕಗಳು ಸಿಂಪರಣೆ ಮಾಡಿದಾಗ ಹಾನಿಯಾಗುತ್ತೆ ಅಂತೇಳಿ. ಏನಪ್ಪ ಹಾನಿ ಅಂದರೆ ಮಣ್ಣಿನಿರೋ ಪೋಷಕಾಂಶಗಳು ಹೋಗುತ್ತೆ, ಮಣ್ಣಿನಿರೋ ಫಲವತ್ತತೆನೂ ಸಹ ಹಾಳಾಗುತ್ತೆ. ಹಾಗಾಗಿ ಪಾರ್ಥಿನಿಯಂ ನಿರ್ವಹಣೆ ರಾಸಾಯನಿಕ ಪದ್ಧತಿ ಜೊತೆಗೆ ಏನೇನು ಕೈಯಲ್ಲಿ ಅದು ಕೀಳುವಂಥ ಒಂದು ಕೆಲಸನೂ ಮಾಡ್ಬೋದು. ಆಮೇಲೆ ಇದರಲ್ಲಿ ಭಾಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ಸುಮ್ಮನೆ ಗಮನಿಸ್ಬೋದು, ಈ ಸಿಟಿ ಪ್ರದೇಶಗಳಲ್ಲಿ ಈ ಪಾರ್ಥಿನಿಯಂ ಕಸ ನಿಮಗೆ ಕಾಣಿಸಲ್ಲ, ಬೇರೆ ಕಸ ಒಂಥರ ಕಾಣಿಸ್ತಾ ಇದೆ. ಅದನ್ನು ರೈತರು ನಾಯಿ ಶೇಂಗಾ ಅಂತ ಕರೀತಾರೆ, ನಾವು ಅದನ್ನು ಕ್ಯಾಸಿಯಾ ಟೋರಾ ಅಂತ ಕರಿತೀವಿ. ಈ ಥರದ ಗಿಡಗಳು ನಮಗೆ ಕಾಣ್ತಾ ಇದಾವೆ ಅಲ್ಲಲ್ಲಿ, ಕ್ಯಾಸಿಯಾ ಸ್ಪೀಶೀಸ್. ನಾವು ಇದು ಭಾಳ ಒಂದು ಉಪಯೋಗ ಒಂದು ಸಸ್ಯ ಇದು. ಇದು ನಿಮಗೆ ಒಂದು ಈ ಗಿಡ ಇದ್ದ ಕಡೆ ಪ್ರದೇಶದಲ್ಲಿ ನಿಮಗೆ ಪಾರ್ಥಿನಿಯಂ ಕಸ ಕಾಣಲ್ಲ. ಇದರಿಂದ ಏನು ಲಾಭ ಆಗುತ್ತೆ ಅಂದರೆ ನಿಮಗೆ ಮಣ್ಣಿನ ಫಲವತ್ತತೆ ಈ ಗಿಡದಿಂದ ಹೆಚ್ಚುತ್ತೆ, ಯಾವುದು ಕ್ಯಾಸಿಯಾ ಸ್ಪೀಶೀಸಿಂದ ಹೆಚ್ಚುತ್ತೆ. ಇದ್ರಿದ್ದ ಕಡೆ ಅದು ನಿಮಗೆ ಸಿಗಲ್ಲ. ಏನಪ್ಪ ಅಂತಂದರೆ ಹಲವಾರು ಕಾರಣಗಳಿದ್ದಾವೆ ಅದಕ್ಕೆ. ಈ ಕ್ಯಾಸಿಯಾ ಸೆರೇಸಿ ಆಗ್ಬೋದು, ಇವನ್ನ ನಾವು ಹೆಚ್ಚು ಹೆಚ್ಚು ಪ್ರದೇಶಗಳಲ್ಲಿ ಬೀಜ ಕಲೆಕ್ಟ್ ಮಾಡಿಕೊಂಡು ನಮ್ಮ ಪ್ರದೇಶಗಳಲ್ಲಿ ಈ ಬೀಜನ, ಯಾಕೆಂದರೆ ಇದು ಯಾರು ನಮಗೆ ಬೀಜ ಕೊಡಲ್ಲ, ನಾವೇ ರೈತ ಬಾಂಧವರು. ನಾನು ಕೇಳ್ಕೊಳ್ಳೋದೇನೆಂದರೆ ನೀವು ಸುಮ್ಮನೆ ನಿಮ್ಮ ಬದುಗಳಲ್ಲಿ ಅಬ್ಸರ್ವ್ ಮಾಡಿರಿ, ಈ ನಾಯಿ ಶೇಂಗಾ ಥರ ಹಳದಿ ಹೂ ಬಿಡೋವಂಥ ಗಿಡಗಳಿದ್ದಾವೆ, ಇದ್ರದ್ದು ಬೀಜ ಕಲೆಕ್ಟ್ ಮಾಡಿಕೊಡ್ರಿ. ಬೀಜ ಕಲೆಕ್ಟ್ ಮಾಡಿಬಿಟ್ಟು ಮಳೆಗಾಲದ ಟೈಮಲ್ಲಿ ನಿಮ್ಮ ಹೊಲಗಳಲ್ಲಿ ಹುಗ್ರಿ, ಅಂದರೆ ನಿಮ್ಮ ಬದುಗಳಲ್ಲಾಗಿರ್ಬೋದು, ಅಡಿಕೆ ತೋಟದಲ್ಲಾಗಿರ್ಬೋದು, ಹುಗ್ರಿ. ಅವಾಗೇನಾಗುತ್ತೆ, ಈ ಕಾಂಗ್ರೆಸ್ ಕಸ ಬರೋದು ತಪ್ಪುತ್ತೆ. ಅದು ವೈಜ್ಞಾನಿಕವಾಗಿ ಈ ಒಂದು ಬೆಳೆ ತನ್ನ ಬೇರುಗಳಿಂದ ಒಂದು ರಸನ ಬಿಡುತ್ತೆ, ಅದರಿಂದ ಅದ್ರ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದು ಕಾಂಗ್ರೆಸ್ ಕಸದ ಅಥವಾ ನಮ್ಮ ಪಾರ್ಥಿನಿಯಂ ಕಸದ ಬೆಳೆ ಕುಂಠಿತ ಆಗುತ್ತೆ. ಅವಾಗೇನಾಗುತ್ತೆ, ಅಲ್ಲಿ ಕುಂಠಿತ ಆದಾಗ ನಮಗೆ ತನಗೆ ತಾನೇ ಈ ಬೆಳೆಗಳು ಜಾಸ್ತಿ ಆದಾಗ ಪರಿಸರದಲ್ಲೂ ನಮಗೆ ಅದರಿಂದ ಹಾನಿಯಾಗೋದು ಕಡಿಮೆ ಆಗುತ್ತೆ, ಮಣ್ಣಿನ ಫಲವತ್ತತೆ ಇದರಿಂದ ಹೆಚ್ಚುತ್ತೆ. ಅದು ಕ್ಯಾಸಿಯಾ ಸ್ಪೀಶೀಸ್ನ ಹಾಕಿದ್ರೆ. ಆಮೇಲೆ ನಾನು ಆಗಲೇ ಹೇಳಿದೆ ಬಯಲಾಜಿಕಲ್ ಅಂದರೆ ಜೈವಿಕ ನಿಯಂತ್ರಣ ಅಂತ. ನೀವು ಕೇಳಿರ್ಬೋದು ಒಂದು ಸಣ್ಣದೊಂದು ದುಂಬಿ ಥರ ಇರುತ್ತೆ, ಅದನ್ನು ನಾವು ಝೈಗೋಗ್ರಾಮ ಬೈಕೋಲರೇಟ ಅಂತ ಕರಿತೀವಿ. ಈ ಒಂದು ಏನು ದುಂಬಿ ಏನಿದೆಯಲ್ಲ ಇದು, ಇದೇನು ಮಾಡುತ್ತೆ, ಇದು ನಮ್ಮ ಪಾರ್ಥಿನಿಯಂ ಏನು ಕಸ ನಿಮಗೆಲ್ಲಿ ಅಧಿಕವಾಗಿ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇರುತ್ತೆ ಅನ್ನೋ ಪ್ರದೇಶಗಳಲ್ಲಿ ಇದನ್ನು ನಾವು ಉಪಯೋಗಿಸ್ಬೋದು, ಅದನ್ನು ಈ ಒಂದು ಜೈವಿಕ ಪದ್ಧತಿನ. ಇದು ಸ್ವಾಭಾವಿಕ ಶತ್ರುಗಳಾದ ಪರಜೀವಿ ಮತ್ತು ಪರಭಕ್ಷ ಜೀವಿ ಅಥವಾ ರೋಗಕಾರಕ ಜೀವಿಗಳನ್ನು ಪೀಡಾ ಪರಿಸರಕ್ಕೆ ಬಿಡುಗಡೆ ಮಾಡಿ ಇದನ್ನು ನಾವು ನಿಯಂತ್ರಣ, ಅಂದರೆ ಈಗ ಪ್ರತಿಸರ ಔಷಧಿ ಹೊಡಿ ಕೈಯಿಂದ ಕೀಳೋನು ಆಗಲ್ಲ, ಅದಕ್ಕೆ ಜೈವಿಕ ವಿಧಾನವೂ ಇದೆ. ಈ ಝೈಗೋಗ್ರಾಮ ಬೈಕೋಲರೇಟ್ ಅನ್ನೋ ಜೈವಿಕ ವಿಧಾನಗಳನ್ನ ರೈತರು ಅಳವಡಿಸ್ಕೊಂಡ್ರೆ ಇದು ಭಾಳ ಅನುಕೂಲ ಆಗುತ್ತೆ. ಇದೇನಪ್ಪ ಅಂದರೆ ಈಗ ನಮಗೆ ಒಂದು ಹೆಕ್ಟರ್ ಪ್ರದೇಶಕ್ಕೆ ಸುಮಾರು ಒಂದು 700-800 ಹುಳಗಳನ್ನ ಬಿಟ್ಟರೆ ನಿಯಂತ್ರಣ ಮಾಡ್ಬೋದು ಅಂತಾರೆ. ಬಟ್ ಏನಪ್ಪ ಅಂತಂದರೆ ಇವು ಸ್ವಾಭಾವಿಕವಾಗಿ ಆಲ್ರೆಡಿ ಇದ್ದಾವೆ, ನೀವು ಅಬ್ಸರ್ವ್ ಮಾಡಿರಿ ಪಾರ್ಥಿನಿಯಂ ಕಸದ ಮೇಲೆ ನೀವು ಹುಳಗಳನ್ನ ಅಬ್ಸರ್ವ್ ಮಾಡ್ಬೋದು. ಸಣ್ಣ ಸಣ್ಣ ಹುಳಗಳು ಕೂತಿರ್ತವೆ, ಇವನ್ ಲೇಡಿ ಬರ್ಡ್ ಬಿಟ್ಲ್ ಅಂತಲೂ ಕರಿತೀವಿ. ಇವೇನು ಮಾಡ್ತವೆ ಅಂತಂದರೆ ಮೆಲ್ಲಕ್ಕೆ ಈ ಎಲೆಗಳು ತಿಂತವೆ, ಆಮೇಲೆ ಇವು ಏನು ಹೂ ಆಡ್ತಿರ್ತವೆ ಮೊಗ್ಗು, ಇವನ್ನೆಲ್ಲ ತಿಂದು ಏನು ಮಾಡುತ್ತೆ, ಗ್ರೋತ್ನ ಹಿಂಡರ್ ಮಾಡ್ತವೆ. ಇದೊಂಥರ ನಿಯಂತ್ರಣ ಪದ್ಧತಿ. ಒಂದು ನಾನು ಹೇಳಿದೆ ಕೈ ಕಳೆ ಮಾಡುವುದು, ಇನ್ನೊಂದು ರಾಸಾಯನಿಕ ಪದ್ಧತಿ, ಇನ್ನೊಂದು ಈ ಥರ ಜೈವಿಕ ವಿಧಾನ. ಆಮೇಲೆ ಈ ಇದರಲ್ಲಿ ಸುಮಾರು ನಾವು ಸುಮ್ಮನೆ ಅಬ್ಸರ್ವ್ ಮಾಡಿದ್ರೆ, ನಾನು ಆಗಲೇ ನಿಮ್ಗೆ ಏನು ಹೇಳಿದ್ನಲ್ಲ, ಬೇರೆ ಬೇರೆ ಥರದ ಏನು ಸಸ್ಯ ಶತ್ರುಗಳು ಅಂದರೆ ಸಸ್ಯದಲ್ಲೇ ಈಗ ನಾವು ಶತ್ರುಗಳು ಅಂದ ತಕ್ಷಣ ಒಬ್ರಿಗೊಬ್ಬರು ಶತ್ರು ಇದ್ದೇ ಇರ್ತಾನೆ, ಹಂಗೆ ಈ ಒಂದು ನಮ್ಮ ಪಾರ್ಥಿನಿಯಂಗೂ ಶತ್ರುಗಳಿದ್ದಾವೆ. ಆಗಲೇ ನಾನು ಹೇಳ್ದಂಗೆ ಈ ಪಾರ್ಥಿನಿಯಂ ಶತ್ರು ಯಾರಪ್ಪ ಅಂತಂದರೆ ಕ್ಯಾಸಿಯಾ ಸಿರೇಷಿಯಾ, ಕ್ಯಾಸಿಯಾ ಟೋರಾ, ಇವೆಲ್ಲ ಏನಾಗ್ತವೆ ಅಂದರೆ ಇವು ಈ ಪಾರ್ಥಿನಿಯಂ ಜಾತಿ ಹರಡೋದನ್ನ ತಡಿತವೆ. ಇದ್ರ ಬಗ್ಗೆ ಸಾಕಷ್ಟು ವಿಶ್ವವಿದ್ಯಾಲಯಗಳು ಸಂಶೋಧನೆ ಮಾಡಿದ್ದಾವೆ. ಇದನ್ನು ನೀವು ಕ್ಯಾಸಿಯಾ ಸೆರೇಸಿಯ ಅಥವಾ ತಗಚಿ ಅಂತ ಕರಿತೀವಿ, ನಾಯಿ ಶೇಂಗಾ ಅಂತ ಕರಿತೀವಿ. ಇದು ಏನಪ್ಪ ಅಂದರೆ ಈ ಸಸ್ಯ ಕೊಲಲೈನ್ಸ್, ನಾನಾಗಲೇ ಏನು ಹೇಳಿದ್ನಲ್ಲ ಒಂದು ಇದು ಬಿಡುತ್ತೆ ಬೇರು ಅಂತ ಹೇಳಿದ್ನಲ್ಲ, ಇದು ಕೊಲಲೈನ್ಸ್ ಎಂಬ ರಾಸಾಯನಿಕ ವಸ್ತುವನ್ನು ಹೊಂದಿದ್ದು ಪಾರ್ಥಿನಿಯಂ ಬೀಜಗಳ ಮೊಳಕೆ ಹಾಗೂ ಬೆಳವಣಿಗೆ ಕುಂಠಿತಗೊಳಿಸುವ ಶಕ್ತಿ ಇದು ಹೊಂದಿದೆ. ಇದು ನಿಯಂತ್ರಣ ಮಾಡುತ್ತೆ ಮತ್ತು ಇದು ಒದಗಿಕೆ ಆಗುತ್ತೆ ಭೂಮಿಗೆ. ಭೂಮಿಗೆ ಒದಗಿಕೆ ಆದಾಗ ಏನಾಗುತ್ತೆ, ಬೇರೆ ಸಸ್ಯಗಳು ಬೆಳೆಯೋಕ್ಕೆ ಇದಕ್ಕೆ ಅವಕಾಶ ಕೊಡಲ್ಲ. ಹಾಗಾಗಿ ಇದು ಬಹಳ ಏನಂತೀವಿ ಉತ್ತಮವಾಗಿದೆ. ಮತ್ತು ಆಮೇಲೆ ಇನ್ನೊಂದು ಏನಂತಂದ್ರೆ, ಇದು ಈ ಸಸ್ಯ ಪಾರ್ಥೀನಿಯಂ ಬಿಟ್ಟು ಇತರೆ ಯಾವುದೇ ಸಸ್ಯಗಳ ಮೇಲೆ ಪರಿಣಾಮ ಅಲ್ಲ, ಮತ್ತು ಜಾನುವಾರು ಮತ್ತು ಮಾನವರ ಮೇಲೆ ಇದು ಅಪಾಯಕಾರಿ ಅಲ್ಲ. ಹಂಗಾಗಿ ಭಾಳ ಸರಿ ಏನಾಗ್ತೀವಿ, ನೀವು ಯಾವ್ದಾರು ಹೊಸ ತಂತ್ರಜ್ಞ ಪರಿಚಯ ಮಾಡಿದ ತಕ್ಷಣ ಫಸ್ಟ್ ಪ್ರಶ್ನೆ, ಇದು ನಮ್ಮ ದನ ಕರುಗಳು ತಿಂದರೆ ಸಾಯ್ತಾವ, ಇದು ಮನುಷ್ಯರಿಗೆ ಅಪಾಯಕಾರಿನ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಇದು ಯಾವುದೇ ರೀತಿಯಾದ ಅಪಾಯ ಇದಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈಗ ಗಮನಿಸ್ಬೇಕು, ಈ ಪಾರ್ಥೀನಿಯಂ ಏನಿದೆಯಲ್ಲ ಈ ಕಳೆನ, ಸುಮಾರು 50 ಜಾತಿಗಳ ಕೀಟಗಳು ಈ ಪಾರ್ಥೀನಿಯಂನ ಕಳೆನ ತಿಂತವೆ. ಮತ್ತು ಬರೀ ಪಾರ್ಥೀನಿಯಂ ಒಂದೇ ತಿನ್ನಲ್ಲ, ಕೆಲವು ಸರಿ ಬೆಳೆಗಳನ್ನು ತಿಂದುಬಿಟ್ಟಿರ್ತವೆ. ಅದಕ್ಕೆ ಏನು ಮಾಡಿದ್ರಿ, ಮೆಕ್ಸಿಕೋದ ಎಲೆ ಭಕ್ಷಕ ದುಂಬಿ ಅಂದರೆ ಜೈಗೋಗ್ರಾಮ ಬೈಕೋಲರೇಟ, ಇದು 1982 ಬೆಂಗಳೂರಿಗೆ ಪರಿಚಯಿಸಲಾಗುತ್ತಿದ್ದ. ಇದು ಏನಪ್ಪ, ಈ ದುಂಬಿ ಪ್ರಥಮವಾಗಿ 1984 ಬೆಂಗಳೂರಿನ ಸುಲ್ತಾನಪಾಳ್ಯ ಪ್ರದೇಶದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಇದು ಈ ಪ್ರೌಢ ದುಂಬಿ ಸುಮಾರು 16 mm ಉದ್ದವಿದ್ದು, ಜೀವಿತಾವಧಿಯಲ್ಲಿ ಇದು ಚಿಕ್ಕ ಚಿಕ್ಕ ಗುಂಪುಗಳನ್ನ ಪಾರ್ಥೀನಿಯಂ ಎಲೆಗಳ ನೀವು ಕೆಳೆ ಅಂಚಿನಲ್ಲಿ ನೋಡ್ಬೋದು, ಸುಮಾರು 2000-2500 ಮೊಟ್ಟೆಗಳನ್ನ ಇಡುತ್ತೆ. ಈ ಮೊಟ್ಟೆಗಳು ತಿಳಿ ಹಳದಿ ಬಣ್ಣವಾಗಿದ್ದು 4-7 ದಿನಗಳಲ್ಲಿ ಮರಿ ಹುಳುಗಳು ಹೊರಬರ್ತವೆ. ಈ ಹುಳುಗಳು ತೀವ್ರವಾಗಿ ಎಲೆ ಮತ್ತು ಮಗ್ಗುಗಳನ್ನು ತಿಂದು ಬರಿದು ಮಾಡೋದ್ರಿಂದ ಸಸ್ಯದ ಬೆಳವಣಿಗೆ ಮತ್ತು ಹೂಗಳ ಉತ್ಪಾದನೆ ಕುಂಠಿತ ಆಗುತ್ತೆ. ಸುಮಾರು 10-15 ದಿನಗಳ ನಂತರ ಈ ಹುಳುಗಳು ಮಣ್ಣಿನಲ್ಲಿ ಕೋಶಾವಸ್ಥೆ ಹೊಂದುತ್ತವೆ. ದುಂಬಿಗಳು 8-12 ದಿನಗಳಲ್ಲಿ ಹೊರಬರುತ್ತವೆ. ಈ ಕೀಟಗಳು 27-32 ದಿನಗಳಲ್ಲಿ ತನ್ನ ಬೆಳವಣಿಗೆ ಅವಧಿಯನ್ನು ಪೂರ್ಣಗೊಳಿಸ್ತವೆ. ಈ ದುಂಬಿ ಚಟುವಟಿಕೆ ಮಳೆಗಾಲದಲ್ಲಿ ಅಂದರೆ ಜೂನ್ನಿಂದ ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಾಗಿರುತ್ತೆ. 500-1,000 ದುಂಬಿಗಳು ಬಿಡುವುದರಿಂದ ಪಾರ್ಥೀನಿಯಂ ಕಳೆನ ಹತೋಟಿ ಮಾಡುವುದಲ್ಲದೆ ದುಂಬಿಯನ್ನು ಸಹ ನಾವು ವೃದ್ಧಿ ಮಾಡಬಹುದು. ಯಾಕೆಂತಂದ್ರೆ ಇವತ್ತೇನಾಗಿದೆ ಅಂತಂದ್ರೆ, ನಾನು ಆಗ್ಲೇ ನಿಮ್ಗೆ ಹೇಳ್ತಾ ಇದ್ದೆ, ನೀವು ಯಾವುದೇ ನಿರ್ವಹಣೆ ಮಾಡಬೇಕು ಅಂತಂದ್ರು ನೀವು ಸಮಗ್ರ ಕಳೆ ನಿರ್ವಹಣೆ ಪದ್ಧತಿ ಅಡಿಯಲ್ಲಿ ಮಾಡಲೇಬೇಕು. ಯಾಕಂದ್ರೆ ಈಗ ಬಹಳಷ್ಟು ಜನ ಅಡಿಕೆ ತೋಟ, ತೆಂಗಿನ ತೋಟ, ಸಪೋಟ ಇವೆಲ್ಲ ತೋಟಗಾರಿಕೆ ಬೆಳೆಗಳು ಏನಾಗಿದೆ ಅಂತಂದ್ರೆ, ಈ ಕಳೆಗಳನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅದರಲ್ಲೂ ಈ ನಮ್ಮ ಈ ಪಾರ್ಥೀನಿಯಂ ಕಳೆ ನಿರ್ವಹಣೆ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿ ರೈತರಲ್ಲಿ ನಾನು ಕಳಕಳಿಯ ಮನವಿ ಮಾಡ್ಕೊತೀನಿ. ಮತ್ತೆ ಈ ಪಾರ್ಥೀನಿಯಂ ಕಳೆ ನಾವು ಯಾವಾಗಲೂ ಅಂದ್ಕೊಂತೀವಿ, ನಾವು ಯಾವುದೇ ಒಂದು ಕಳೆ ಅಂದ್ರೆ ವೇಸ್ಟ್ ಅಂದ್ಬಿಡ್ತೀವಿ, ಅದೇನು ಉಪಯೋಗ ಇಲ್ಲ ಅಂತ. ಬಟ್ ಇದ್ರದ್ದು ಉಪಯೋಗಗಳು ಸಹ ಹಲವಾರು ಇದಾವೆ ಸರ್. ಇದೆಷ್ಟೊಂದು ಅಪಾಯಕಾರಿನೋ ಅಷ್ಟೊಂದು ಇದರಿಂದ ಉಪಯೋಗನೂ ಇದೆ ಅಂತ ಹೇಳಿದ್ರಿ. ಇದರಿಂದ ಯಾವ ರೀತಿ ಉಪಯೋಗ ಇದೆ ಅಂತ ಹೇಳ್ತೀರಾ ಸರ್? ಇದು ಕೃಷಿಯಲ್ಲಿ ಬಂದರೆ, ಎಸ್ಪೆಷಲಿ ನಾವು ಕೃಷಿಗೆ ಬಂದರೆ, ಕೃಷಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾವು ಸಾಮಾನ್ಯವಾಗಿ ಸಾವಯವ ಗೊಬ್ಬರದ ಕಡೆ ಹೆಚ್ಚು ಗಮನ ಕೊಡ್ತೀವಿ. ನೀವು ಈ ಪಾರ್ಥೀನಿಯಂ ಏನಿದೆಯಲ್ಲ, ಇದನ್ನು ಹೂವು ಬರೋಕ್ಕಿಂತ ಮುಂಚೆ ಇದನ್ನ ನಾವೇನಂತೀವಿ, ನೀವು ಹೊಲದಲ್ಲೇ ಬೇಕಾದ್ರದನ್ನ ವೀಡರ್ ಮುಖಾಂತರ ಕಟ್ ಮಾಡಿ ಅಲ್ಲೇ ಮಲ್ಚ್ ಮಾಡ್ಬೋದು, ಅದು ಒಳ್ಳೆ ಗೊಬ್ಬರ ಆಗುತ್ತೆ. ಇಲ್ಲ ಅಂತಂದರೆ ನೀವು ಅದನ್ನು ಕಿತ್ತುಬಿಟ್ಟು ನೀವು ಏನು ಎರೆಹುಳ ತೊಟ್ಟಿ ಮಾಡ್ಕೊಂಡಿರ್ತೀರಲ್ಲ, ತೊಟ್ಟಿಗೆ ಹಾಕಿದ್ರೆ ಒಳ್ಳೆ ಉತ್ತಮವಾದ ಗೊಬ್ಬರ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಎಷ್ಟು ಇದು ಡಿಸ್ಅಡ್ವಾಂಟೇಜ್ ಅಂದರೆ, ಇದ್ರದ್ದು ನಾನು ಬರೀ ಅಪಾಯಕಾರಿ ಬಗ್ಗೆ ಹೇಳಿದ್ನ, ಅಷ್ಟೇ ಉಪಕಾರಿನೂ ಇದೆ ಇದು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಏನು ಇಷ್ಟಪಡ್ತೀನಿ ನಮ್ಮ ರೈತ ಬಾಂಧವರಿಗೆ ಅಂತಂದರೆ, ಕಳೆ ನಿರ್ವಹಣೆ ಕಡೆ ನಾವು ಹೆಚ್ಚು ಗಮನ ಕೊಡಲೇಬೇಕಾಗಿದೆ. ಯಾಕೆಂದರೆ ಬೆಳೆಗಳಿಗೂ ಮತ್ತು ಕಳೆಗಳಿಗೂ ಒಂದು ಪೈಪೋಟಿ ಅಂತಿರುತ್ತೆ. ಈ ಬೆಳೆ ಮತ್ತು ಕಳೆಗಳಿಗೆ ಪೈಪೋಟಿ ಇದ್ದಾಗ ಆಟೋಮೆಟಿಕ್ಕಾಗಿ ನಮ್ಮ ಇಳುವರಿ ಕುಂಠಿತ ಆಗುತ್ತೆ. ದಯಮಾಡಿ ರೈತ ಬಾಂಧವರು ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಸರಿ, ಕೊನೆಯದಾಗಿ ನಮ್ಮ ರೈತ ಬಾಂಧವರು ಈ ಪಾರ್ಥೀನಿಯಂ ಕಳೆ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ರೈತ ಬಾಂಧವರು ಇದ್ರ ಬಗ್ಗೆ ಆಸಕ್ತಿ ಇದ್ದಂಥ ರೈತ ಬಾಂಧವರು ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕರೆ ಮಾಡ್ಬೋದು, ಮತ್ತು ನನ್ನ ನೇರವಾಗಿ ಸಂಪರ್ಕ ಮಾಡ್ಬೋದು 9446-86495. ರೈತ ಬಾಂಧವರೇ, ಡಾಕ್ಟರ್ ಬಿ ಒ ಮಲ್ಲಿಕಾರ್ಜುನ್ ಸರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9444-86-4945. ಬಹಳ ಸಂತೋಷ ಸರ್, ಇದುವರೆಗೂ ಈ ಪಾರ್ಥೀನಿಯಂ ಸಮಗ್ರ ಕಳೆ ನಿರ್ವಹಣೆ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಈ ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಂಡು, ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರು ನಮಸ್ಕಾರ. ಇದುವರೆಗೂ ಪಾರ್ಥೀನಿಯಂ ಸಮಗ್ರ ಕಳೆ ನಿರ್ವಹಣೆ ಕುರಿತು ದಾವಣಗೆರೆ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಮಾರ್ಚ್ ತಿಂಗಳ 8ನೇ ತಾರೀಕು ಶನಿವಾರ ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಚಿತ್ರದುರ್ಗ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಗೌರವಾನ್ವಿತ ವಾಸುದೇವ್ ರೋಣ್ ಅವರಿಂದ ಸಂದೇಶ. ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾನು ವಾಸುದೇವ್ ರೋಣ್, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಚಿತ್ರದುರ್ಗ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸುವುದಲ್ಲದೆ ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷನು ಕೂಡ ಹೌದು. ಪ್ರತಿ ವರ್ಷ ನಾವು ಲೋಕದಲತ್ತುಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ವಿಷಯ ತಮಗೂ ಕೂಡ ಗೊತ್ತಿದೆ. ಮುಂದಿನ ತಿಂಗಳು ಅಂದರೆ 8/3/2025 ಮತ್ತು ಎರಡನೇ ಶನಿವಾರ ನಮ್ಮ ಜಿಲ್ಲೆಯಾದ್ಯಂತ ಮತ್ತೆ ನಾವು ಬೃಹತ್ ಲೋಕದಲತ್ತನ್ನು ಏರ್ಪಡಿಸಿದ್ದೀವಿ. ಇದು ಕೇವಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಆ ದಿನ ಬೃಹತ್ ಲೋಕದಲತ್ತನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ನಾವು ಅದನ್ನು ಹಮ್ಮಿಕೊಂಡಿದ್ದೀವಿ. ಬಹುಶಃ ತಮಗೆ ಈ ಲೋಕದಲತ್ತಿನಲ್ಲಿ ಎಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಬಹುದು ಅನ್ನೋ ಸಂದೇಹ ಬರಬಹುದು. ಈ ವಿಷಯವಾಗಿ ನಾನು ನಿಮಗೆ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ಸಿವಿಲ್ ಪ್ರಕರಣಗಳಲ್ಲಿ ಎಲ್ಲಿ ಎಲ್ಲಿ ಸಂಧಾನ ಏರ್ಪಡಿಸಿ ರಾಜಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆಯೋ ಅವೆಲ್ಲ ಪ್ರಕರಣಗಳನ್ನು ನಾವು ಕೈಗೆಟ್ಟುಕೊಳ್ತೇವೆ. ಅದೇ ರೀತಿ ಕ್ರಿಮಿನಲ್ ವ್ಯಾಜ್ಯಗಳಲ್ಲಿ ಕೂಡ ರಾಜಿಯಾಗಬಲ್ಲಂಥ ಪ್ರಕರಣಗಳನ್ನು ನಾವು ತೆಗೆದುಕೊಂಡು ಉಭಯ ಪಕ್ಷಗಾರನ ಮನವೊಲಿಸಿ ಆ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಅವಕಾಶ ಇದೆ. ಈಗ ಉದಾಹರಣೆಗೆ ಗಂಡ ಹೆಂಡತಿಯರ ಮಧ್ಯೆ ಇರುವಂಥ ವೈವಾಹಿಕ ಪ್ರಕರಣಗಳು ಇರ್ಬೋದು, ಅಥವಾ ಚೆಕ್ ಅಮಾನ್ಯವಾದಂಥ ಪ್ರಕರಣಗಳು ಇರ್ಬೋದು, ಅಥವಾ ಈ ಹಲ್ಲೆಗೆ ಆದಂಥ ಪ್ರಕರಣಗಳು, ಅಲ್ಲಿ ಎಲ್ಲಿ ರಾಜಿ ಆಗಬಲ್ಲಂಥ ಅಪರಾಧಗಳು ಇರ್ತವೆ ಅಂಥ ಅಪರಾಧಗಳ ಪ್ರಕರಣಗಳಲ್ಲಿ ಕೂಡ ನಾವು ರಾಜಿ ಸಂಧಾನ ಏರ್ಪಡಿಸಿ ಅವುಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಅವಕಾಶ ಇದೆ. ಸಿವಿಲ್ ಪ್ರಕರಣಗಳಿಗೆ ಬಂದಂತೆ ಈ ಆಸ್ತಿ ವ್ಯಾಜ್ಯದ ಪ್ರಕರಣಗಳು ಇದ್ದಲ್ಲಿ ಕೂಡ ಅವುಗಳಲ್ಲಿ ಉಭಯ ಪಕ್ಷಕಾರರು ತಾವು ಒಪ್ಪಿದಲ್ಲಿ ಕೂಡಲೇ ನಾವು ಅವುಗಳಲ್ಲಿ ಸಂಧಾನ ಏರ್ಪಡಿಸಿ ರಾಜಿ ಡಿಕ್ರಿಯನ್ನು ನಾವು ನಿಮಗೆ ನೀಡಲಿಕ್ಕೆ ಅವಕಾಶ ಇರ್ತದೆ. ಈಗ ನ್ಯಾಯಾಲಯದಲ್ಲಿ ತೀರ್ಪಾದಾಗ ತಮಗೆ ಗೊತ್ತು, ನೇರವಾಗಿ ತಮಗೆ ತೀರ್ಪು ಬಂದ ತಕ್ಷಣ ಪರಿಹಾರ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತೆ ತಾವು ಈ ದರಖಾಸ್ತು ಅಥವಾ ಎಕ್ಸಿಕ್ಯೂಷನ್ ಕೇಸನ್ನು ನ್ಯಾಯಾಲಯಕ್ಕೆ ಹಾಕಬೇಕಾಗುತ್ತದೆ. ಎರಡನೇ ಸಾರಿ ತಾವು ಮತ್ತೆ ನ್ಯಾಯಾಲಯಕ್ಕೆ ಬರಬೇಕಾಗುತ್ತೆ. ಬಂದ ನಂತರ ಆ ಎಕ್ಸಿಕ್ಯೂಷನ್ ಅಥವಾ ದರಖಾಸ್ತು ಪಿಟಿಷನಲ್ಲಿ ತಮ್ಮ ನ್ಯಾಯಾಲಯ ಹಿಂದೆ ನೀಡಿದಂಥ ತೀರ್ಪಿನಗೆ ಅನುಗುಣವಾಗಿ ನಾವು ನಿಮಗೆ ಪರಿಹಾರ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿ 2-3 ಹಂತಗಳ ವ್ಯಾಜ್ಯಗಳನ್ನು ತಡೆಗಟ್ಟುವ ವಿಷಯವಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಲೋಕದಲತ್ತನ್ನು ಏರ್ಪಡಿಸ್ತಾ ಇದ್ದೀವಿ. ಲೋಕದಲತ್ತಿನಲ್ಲಿ ನೀಡುವಂಥ ಅವಾರ್ಡನ್ನು ತಾವು ನೇರವಾಗಿ ಪರಿಹಾರ ಪಡೆದುಕೊಳ್ಳಿಕ್ಕೆ ಒಂದು ವೇದಿಕೆಯನ್ನು ಒದಗಿಸಿಕೊಡ್ತದೆ. ಪ್ರಕರಣವನ್ನು ಮೊದಲನೇ ಸುತ್ತಿನಲ್ಲೇ ತಾವು ಪರಿಹಾರ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸಾಕಷ್ಟು ಜನರಿಗೆ ಒಂದು ನೋವು ಇದೆ, ನಾವು ಕೂಡ ಒಪ್ಕೊಳ್ತೇವೆ. ಏನು, ನ್ಯಾಯಾಲಯಕ್ಕೆ ಹೋದರೆ ಪ್ರಕರಣಗಳ ಇತ್ಯರ್ಥವಾಗುವುದಿಲ್ಲ, ವಿಳಂಬ ಆಗ್ತದೆ ಅನ್ನೋ ತಮ್ಮ ನೋವು ನಮಗೆ ಕೇಳಿಸುತ್ತೆ, ನಮಗೆ ಗೊತ್ತು ಕೂಡ. ಈ ವಿಷಯದಲ್ಲಿ ನಾನು ತಮಗೆ ಒಂದು ವಿಷಯ ತಿಳಿಸೋಕೆ ಇಷ್ಟಪಡ್ತೇನೆ. ಈಗಿರುವ ನ್ಯಾಯಾಲಯಗಳ ಸಂಖ್ಯೆ ತುಂಬ ಕಡಿಮೆ ಇರೋದ್ರಿಂದ, ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯಾಲಯಗಳ ಸಂಖ್ಯೆ ವೃದ್ಧಿಯಾಗದೇ ಇರುವುದರಿಂದ, ಹೆಚ್ಚಾಗದೇ ಇರುವುದರಿಂದ ಪ್ರಕರಣ ಇತ್ಯರ್ಥ ವಿಳಂಬವಾಗ್ತಾ ಇದೆ. ಅದಕ್ಕೆ ಹಲವಾರು ಬೇರೆ ಕಾರಣಗಳು ಕೂಡ ಇದ್ದಾವೆ. ಆ ನಿಟ್ಟಿನಲ್ಲಿ ನಾವು ಪಕ್ಷಗಾರರಿಗೆ ವಿನಂತಿ ಮಾಡಿಕೊಳ್ಳೋದ್ರಿಂದರೆ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಎಲ್ಲಿ ತಮಗೆ ಬಗೆಹರಿಸಿಕೊಳ್ಳಲಿಕ್ಕೆ ಅವಕಾಶವಿದೆ ಕಾನೂನು ಅಡಿಯಲ್ಲಿ, ತಮ್ಮ ವಕೀಲರನ್ನ ಸಂಪರ್ಕಿಸಿ ಅವರೊಂದಿಗೆ ಚರ್ಚಿಸಿ, ಇಲ್ಲವೇ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯರನ್ನು ಸಂಪರ್ಕಿಸಿ ಅವರೊಂದಿಗೆ ಚರ್ಚಿಸಿ ತಾವು ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಎಷ್ಟೋ ಸಾರಿ ಏನಾಗುತ್ತೆ, ಮಾಹಿತಿಯ ಕೊರತೆಯಿಂದಾಗಿ ಅವರು ಪಕ್ಷಗಾರರು ಅಥವಾ ನೀವು ಕಕ್ಷಿಗಾರರು ಏನು ಮಾಡ್ತೀರಾ, ನಮ್ಮ ಪ್ರಕರಣದಲ್ಲಿ ಇದು ರಾಜಿ ಆಗುತ್ತೋ ಇಲ್ಲವೋ ಅನ್ನೋ ಸಂದೇಹ ನಿಮ್ಮಲ್ಲಿ ಇರ್ತದೆ, ಅದನ್ನು ನೀವು ಬಗೆಹರಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಪ್ರಕರಣ ಯಾವುದೇ ಇರಲಿ ದಯವಿಟ್ಟು ನೀವು ನ್ಯಾಯಾಲಯಕ್ಕೆ ಬನ್ನಿ, ಸದಸ್ಯ ಕಾರ್ಯದರ್ಶಿಯವ್ರನ್ನ ಭೇಟಿಯಾಗಿ ಅಥವಾ ನಿಮ್ಮ ವಕೀಲರನ್ನೇ ಸಂಪರ್ಕಿಸಿ ನೀವು ಅವರನ್ನು ಭೇಟಿಯಾಗಿ ಈ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಬಹುದು ಅಥವಾ ಇಲ್ಲವೋ ಅನ್ನೋ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಲೋಕದಲತ್ತಿನಲ್ಲಿ ಆ ಪ್ರಕರಣ ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯತೆ ಇದೆ ಅಂದರೆ ತಾವು ತಮ್ಮ ವಕೀಲರನ್ನ ಕರ್ಕೊಂಡು ಬಂದಾಗ ನಾವು ಉಭಯ ಪಕ್ಷ ಇನ್ನೂ ತಮ್ಮ ವಿರುದ್ಧ ಪಾರ್ಟಿಯನ್ನು ಕೂಡ ಕರೆಸಿ ಸಂಧಾನವನ್ನು ಏರ್ಪಡಿಸಿ ಪ್ರಕರಣವನ್ನು ಇತ್ಯರ್ಥಪಡಿಸ್ತೀವಿ ಅಂತ ನಿಮಗೆ ನಾನು ಹೇಳ್ತೇನೆ. ಕಳೆದ ಸಾರಿ ಡಿಸೆಂಬರ್ ತಿಂಗಳಲ್ಲಿ ನಾವು ಲೋಕದಲತ್ತು ಮಾಡಿದಾಗ ಒಟ್ಟು 4,777 ಪ್ರಕರಣಗಳನ್ನು ಇಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೀವಿ. ಬಹುಶಃ ತಮಗೆ ಅನಿಸ್ಬೋದು ಇದು ಜಿಲ್ಲೆಯಲ್ಲಿ ಒಟ್ಟು ಆ ದಿನ ಇತ್ಯರ್ಥವಾದಂಥ ಪ್ರಕರಣಗಳ ಸಂಖ್ಯೆ, ಇವು ಚಾಲ್ತಿಯಲ್ಲಿದ್ದಂಥ ಪ್ರಕರಣಗಳು, ನ್ಯಾಯಾಲಯದಲ್ಲಿ ಬಾಕಿ ಇದ್ದಂಥ ಪ್ರಕರಣಗಳು. ಈಗ ಕಳೆದ ಸಾರಿ 4,777 ಪ್ರಕರಣಗಳನ್ನು ನಮಗೆ ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯವಾಯಿತು ಅಂತಂದರೆ, ಈ ಸಾರಿ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮ್ಮ ಸಹಾಯ ಮತ್ತು ನಿಮ್ಮ ಮನೋಸ್ಥಿತಿ ಕೂಡ ಒಂದು ಅತ್ಯಂತ ಮುಖ್ಯವಾದ ವಿಷಯ ಆಗ್ತದೆ. ಪ್ರಕರಣಗಳನ್ನು ಸುಮ್ಮನೆ ಎಳೆದುಕೊಂಡು ಹೋಗೋದ್ರಿಂದ ಪ್ರಯೋಜನವಾಗೋದಿಲ್ಲ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ, ಈಗ ಇರುವಂಥ ನ್ಯಾಯಾಲಯಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ, ವಿಳಂಬವಾಗುವ ಸಾಧ್ಯತೆಗಳು ಇರೋದ್ರಿಂದ ತಾವುಗಳು ಈ ಲೋಕದಲ್ಲಿ ತನ್ನ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ. ತಮಗೆ ಅಕಸ್ಮಾತ್ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ತಾವು ಬಂದು ಭೇಟಿ ಕೊಡ್ಬೋದು. ಅಲ್ಲಿ ನಾವು ಉಚಿತವಾಗಿ ವಕೀಲರನ್ನು ಕೂಡ ಒದಗಿಸುವಂಥ ಸೌಲಭ್ಯವಿದೆ. ಅವರ ಸಹಾಯವನ್ನು ಪಡ್ಕೊಳ್ಬೋದು, ಅವರಿಂದ ಕಾನೂನಿನ ಸಂಬಂಧಪಟ್ಟಂಥ ಸಲಹೆಗಳನ್ನು ಕೂಡ ತಮಗೆ ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ನಾನು ಹೇಳ್ತೇನೆ. ದಯವಿಟ್ಟು ಲೋಕಾದಲತ್ ಬಗ್ಗೆ ತಾವು ಗಂಭೀರವಾಗಿ ಮತ್ತೆ ಯೋಚಿಸಿ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಿ ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ನಾನು ತಮ್ಮೆಲ್ಲರಿಗೂ ವಂದಿಸ್ತೇನೆ. ಇದುವರೆಗೂ ಮಾರ್ಚ್ ತಿಂಗಳ 8ನೇ ತಾರೀಕು ಶನಿವಾರ ರಾಷ್ಟ್ರೀಯ ಲೋಕ ಅದಾಲತ್